ಅಶಬ್ದಮಸ್ಪರ್ಶಮರೂಪಮವ್ಯಯಂ ನಿತ್ಯಮಗಂಧವಚ್ಚಯದ ಅನಾದ್ಯನಂತ ಮಹತ ಪರಂ ಧ್ರುವಂ ನಿಚಾಯತ ಮೃತ್ಯುಮುಖಾತ್ ಪ್ರಮುಚ್ಯತೆ ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾ ರಸಂ ನಿತ್ಯಮಗಂಧವಚ್ಚಯತ ಅನಾದ್ಯನಂತಂ ಮಹತ ಪರಂ ಧ್ರುವಂ ನಿಚಾಯತ ಮೃತ್ಯುಮುಖಾತ್ ಪ್ರಮುಚ್ಯತೆ. ಭಾಷ್ಯ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ಅರಸಂ ನಿತ್ಯಂ ಅಗಂಧವಚ್ಚ ಯತ್ ಏತದ್ ವ್ಯಾಖ್ಯಾತಂ ಬ್ರಹ್ಮಾ. ಈ ಮುಂಚಿತವಾಗಿ ಬ್ರಹ್ಮನನ್ನ ಈ ಪ್ರಕಾರವಾಗಿ ವ್ಯಾಖ್ಯಾನಿಸಲ್ಪಟ್ಟಿದೆ. ವ್ಯಾಖ್ಯಾತಂ ಬ್ರಹ್ಮ, ಬ್ರಹ್ಮನನ್ನು ಈ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದೇವೆ. ಯಾವ ರೀತಿಯಲ್ಲಿ? ಬ್ರಹ್ಮ ಅಶಬ್ದಂ, ಬ್ರಹ್ಮನಲ್ಲಿ ಶಬ್ದ ಇಲ್ಲ. ಅಸ್ಪರ್ಶಂ, ಬ್ರಹ್ಮನಲ್ಲಿ ಸ್ಪರ್ಶ ಇಲ್ಲ. ಅರೂಪಂ, ಬ್ರಹ್ಮನಲ್ಲಿ ರೂಪ ಇಲ್ಲ. ಅವ್ಯಯಂ ಬ್ರಹ್ಮ, ವಿಕಾರರಹಿತನಾದ ಬ್ರಹ್ಮ. ಅರಸಂ, ಯಾವುದೇ ರುಚಿ ಇಲ್ಲ. ಅದೇ ತಥಾಂದ್ರೆ ಅದೇ ಪ್ರಕಾರ ಯಾವುದೇ ರುಚಿ ಇಲ್ಲ. ಮತ್ತು ಅಗಂಧವತ್, ಗಂಧ ಇಲ್ಲ ಬ್ರಹ್ಮನಲ್ಲಿ. ಅಗಂಧವತ್ ಬ್ರಹ್ಮ, ಬ್ರಹ್ಮನಲ್ಲಿ ಗಂಧ ಇಲ್ಲ. ಚ ನಿತ್ಯಂ, ಅವನು ನಿತ್ಯವೂ ಇದ್ದಾನೆ. ಏತದ್ ಬ್ರಹ್ಮ ವ್ಯಾಖ್ಯಾತಂ, ತಾತ್ಪರ್ಯ ಏನು? ಅವ್ಯಯಂ ಯದ್ಧಿ ಶಬ್ದಾದಿಮತ್ ತದ್ವೇತಿ. ಬ್ರಹ್ಮನು ಅವ್ಯಯನು, ಅಂದರೆ ವಿಕಾರರಹಿತನು. ಬ್ರಹ್ಮನಲ್ಲಿ ವ್ಯಯ ಇಲ್ಲ. ಅದಕ್ಕೇನು ಹೇಳ್ತಾರೆ, ಡೆಫಿನೇಷನ್ ಕೊಡ್ತಾರೆ, ಅದು ಶಬ್ದಾದಿಗಳು ಹೇಗೆ ವ್ಯಯವಾಗುತ್ತವೆಯೋ. ವ್ಯಯ ಅಂದರೆ ಸವಕಳಿ ಬರೋದು, ಸವಿಯೋದು, ತನ್ನಗೆ ತಾನೇ ತನ್ನ ಇದ್ದಲ್ಲೇ ಸವಿತಾ ಹೋಗ. ಹೌದಾ? ಅವ್ಯಯಂ, ಯಾವುದು ಶಬ್ದಾದಿಮತ್, ಶಬ್ದ ಸ್ಪರ್ಶಾದಿಗಳಿಗೆ ಶಬ್ದ ಸ್ಪರ್ಶಾದಿಗಳ ಕಟ್ಟುಪಾಡಿಗೆ ಒಳಪಟ್ಟಿದೆಯೋ, ಶಬ್ದ ಸ್ಪರ್ಶಾದಿಗಳಿಗೆ ಒಳಪಟ್ಟಿದೆಯೋ ಅದು ವೇತಿ, ಅದು ಸವಿಯುತ್ತದೆ, ಸವಕಳಿ ಆಗುತ್ತದೆ, ಅದು ಕರಗುತ್ತದೆ, ಅದು ವಿಕಾರಗೊಳ್ಳುತ್ತದೆ. ಇದಂತೂ ಅಶಬ್ದಾದಿ, ಇದು ಆತ್ಮ ಬ್ರಹ್ಮ, ಇದಕ್ಕೆ ಯಾವ ಶಬ್ದವೂ ಇಲ್ಲ. ಇದಂತೂ ಅಶಬ್ದಾದಿ ಮತ್ವಾತ್ ಅವ್ಯಯಂ ನ ವೇತಿ ನ ಕ್ಷೀಯತೆ. ಕ್ಷಯಗೊಳ್ಳುವುದಿಲ್ಲ, ತನಗೆ ತಾನೇ ಆಗಲಿ, ತನಗೆ ತನ್ನಿಂದಲೇ ಆಗಲಿ ಅಥವಾ ತನಗೆ ಪರರಿಂದಲೇ ಆಗಲಿ ಇದಕ್ಕೆ ಕ್ಷಯ ಎನ್ನುವುದು ಇಲ್ಲ. ಯಾಕೆ ಇಲ್ಲ? ಅವ್ಯಯಂ. ಇದಕ್ಕೆ ಶಬ್ದಸ್ಪರ್ಶಾದಿಗಳು ಇಲ್ಲ, ಆದ್ದರಿಂದ ಇದು ವಿಕಾರಗೊಳ್ಳುವುದಿಲ್ಲ, ಆದ್ದರಿಂದ ಇದನ್ನು ವೇತಿ, ಇದು ವಿಕಾರಗೊಳ್ಳುವುದಿಲ್ಲ, ಆದ್ದರಿಂದ ನ ಕ್ಷೀಯತೆ, ನಾಶವಾಗೋದಿಲ್ಲ. ಎಲ್ಲ ಆದ್ದರಿಂದ ಆದ್ದರಿಂದ ಇದು ನಾಶವಾಗುವುದಿಲ್ಲ, ಅದರ ಅರ್ಥ ಏನು? ಅತೈವ ಚ ನಿತ್ಯಂ. ಆದ್ದರಿಂದ ಇದು ನಾಶವಾಗುವುದಿಲ್ಲ ಅಂದರೆ ಇದೇನದು? ನಿತ್ಯವೂ. ಅನಾದಿ ಅವಿದ್ಯಮಾನ, ಅನಾದಿ ಅವಿದ್ಯಮಾನ, ಆದಿ ಕಾರಣ ಅಸ್ಯ ತದ್ ಇದಂ ಅನಾದಿ. ಇದು ಅನಾದಿ ಬ್ರಹ್ಮ, ಅನಾದಿ. ಮತ್ತು ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಅಜ್ಞಾನವು ಅನಾದಿ. ಅಜ್ಞಾನಕ್ಕೆ ಆದಿ ಇಲ್ಲ, ಬ್ರಹ್ಮನಿಗೂ ಆದಿ ಇಲ್ಲ. ದೇರ್ಫೋರ್ ಅಜ್ಞಾನ ಇಸ್ ಈಕ್ವಲ್ ಟು ಬ್ರಹ್ಮ ಇಲ್ಲ, ವ್ಯತ್ಯಾಸ ಇದೆ. ಅಜ್ಞಾನಕ್ಕೆ ಕೊನೆ ಇದೆ, ಅಜ್ಞಾನಕ್ಕೆ ಕೊನೆ ಇದೆ, ಜ್ಞಾನದಲ್ಲಿ ಕೊನೆ ಆಗ್ಬಿಡ್ತದೆ. ಕೆಂಪು ಹೂ ನನಗೆ ಗೊತ್ತಿಲ್ಲ, ಅಜ್ಞಾನ. ಕೆಂಪು ಹೂವು ನನಗೆ ಗೊತ್ತಿಲ್ಲ, ಅಜ್ಞಾನ. ಹೀಗೆ ಇರ್ತದೆ, ಕೊನೆ ಆಗ್ತದೆ. ಕೆಂಪು ಹೂವು ಕಣ್ಣು ಚೆನ್ನಾಗಿತ್ತು, ನಾನು ಎಚ್ಚರವಾಗಿದ್ದೆ, ಎದುರುಗಡೆ ವಿಷಯ ಲಭ್ಯ ಇತ್ತು, ಜ್ಞಾನ ಕಂಪ್ಲೀಟ್. ಈಗ ಅಜ್ಞಾನ ಇದೆಯಾ? ಕೆಂಪು ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಈಗ ಹೇಳಲಿಕ್ಕಾಗ್ತದ? ಅಜ್ಞಾನ. ಆತ್ಮನೂ ಅನಾದಿ. ಈಗ ನೀವೇನು ಹೇಳಬೇಕು? ಅಜ್ಞಾನವು ಅನಾದಿ ಆಗಿದ್ದು ಹೇಗೆ ಕೊನೆಗೊಳ್ಳುತ್ತದೆಯೋ, ಆತ್ಮನು ಅನಾದಿ ಆಗಿದ್ದು ಅವನು ಕೊನೆಗೊಳ್ಳುತ್ತಾನೆ ಅಂತ ಹೇಳಬೇಕು. ಅದು ಆಗೋದಿಲ್ಲ. ಅನಾದಿ ಇದರರ್ಥ ಅದಕ್ಕೆ ಅಂತ ಇರಬಾರ್ದು ಅಂತೇನಿಲ್ಲ. ಜ್ಞಾನದಲ್ಲಿ ಅಂತವಾಗ್ತದೆ. ಆತ್ಮಜ್ಞಾನ ಅಥವಾ ಬ್ರಹ್ಮ ಇದು ಅನಾದಿ. ಇದು ಏತರಲ್ಲಿ ಕೊನೆಯಾಗಬೇಕು? ಜ್ಞಾನವೇ ಅದು ಸ್ಪಷ್ಟನೇ, ಅದು ಶುದ್ಧನೇ, ಅದು ಅನಂತವೇ ಅದು. ಇದು ಕೊನೆ ಹೇಗಾಗಬೇಕು? ಇದು ಈ ಅಜ್ಞಾನಕ್ಕಾದರೆ ಕೊನೆ ಆಗುವ ವ್ಯವಸ್ಥೆ ಇತ್ತು. ಏಕೆಂತಂದರೆ ಜ್ಞಾನದಲ್ಲಿ ಕೊನೆ ಆಗ್ತದೆ. ಜ್ಞಾನ ಯಾವುದರಲ್ಲಿ ಕೊನೆ ಆಗಬೇಕು? ಆಯಿತು, ಕೊನೆ ಇಲ್ಲ. ಕೊನೆ ಕೊನೆ ಕೊನೆ ಆಗಬೇಕು ಅಂದರೆ ಹೇಗೆ ತಾನೇ ಮಾಡಲಿಕ್ಕೆ ಸಾಧ್ಯ? ಸುಟ್ಟೋ ತೊಯಿಸಿಯೋ ಒಣಗಿಸಿಯೋ ಮಾಡಬೇಕಾ? ಅದು ಒಂದು ವಸ್ತು ಅಲ್ಲ, ಪದಾರ್ಥ ಅಲ್ಲ. ಅದಕ್ಕೆ ಅಂಗಾಂಗಗಳಿಲ್ಲ, ಆದ್ದರಿಂದ ಇದ್ದಲ್ಲೇ ಇದ್ದಂತೆಯೇ ಕೊರಗಿ ಹೋಗ್ತದೆ. ರಸ್ಟ್ ಆಗ್ತಾವಲ್ಲ, ಜಂಗ್ ತಿಂತಾವಲ್ಲ, ಕಬ್ಬಿಣ ಕಬ್ಬಿಣ ಜಂಗ್ ತಿಂತದೆ. ಯಾರು ನಾಶ ಮಾಡಿದ್ರು? ಅನ್ಯ ಯಾವುದರಿಂದ ನಾಶ ಆಗೋದಿಲ್ಲ, ತಾನೇ ತನ್ನಷ್ಟಕ್ಕೆ ಇದ್ದಲ್ಲೇ ತಾನೇ ನಾಶ ಆಗ್ತಾ ಹೋಗ್ತದೆ. ಹೌದಾ? ಹಾಗೆ ಆತ್ಮನೇನಾಗ್ತಾನೆ? ಅವನು ನಿತ್ಯ ಹೌದು, ಆದರೆ ಇದ್ದಲ್ಲೇ ಇದ್ದಂತೆ ತನ್ನಷ್ಟಕ್ಕೆ ತಾನೇ ನಾಶ ಆಗ್ತಾ ಹೋಗ್ತಾನೆ. ವೇತಿ ಕೊರಗ್ತಾ ಹೋಗ್ತಾನೆ. ಇಲ್ಲ, ಹಾಗೂ ಆಗೋದಿಲ್ಲ. ಯಾಕೆ? ಅದಕ್ಕೆ ಅಂಗಾಂಗಗಳಿಲ್ಲ. ಏನು ಹೇಳಿದ್ರಿ? ಕಬ್ಬಿಣದ ಜಂಗು, ಅದು ಕಬ್ಬಿಣದ ಒಂದು ಅಂಗ. ಕಬ್ಬಿಣ ಅಂಗಿ, ಅದರ ಅಂಗ ಅದು ಜಂಗು. ಜಂಗ ಅಂತೇನಂತ ತುಕ್ಕು ತುಕ್ಕು ನಾವು ಐರನ್ ಆಕ್ಸೈಡ್ ಅಂತೀವಿ ಪೌಡರ್, ಅದೇನು ಉದುರ್ತದೆ ಅದು ಐರನ್, ಅದೇ ಐರನ್ ಆಕ್ಸೈಡ್. ಸೊ ಹಾಗೆ ಆತ್ಮನಲ್ಲಿ ಅಂಗಿ ಅಂಗಭಾವ ಇಲ್ಲ. ಕೆಂಡ ಸುಟ್ಟು ಬೂದಿ ಆಗ್ತದೆ, ಬೂದಿ ಉದುರ್ತಾ ಉದುರ್ತಾ ಉದುರ್ತಾ ಉದುರ್ತಾ ಕೆಂಡನೇ ಹೋಗ್ಬಿಡುತ್ತೆ. ಹಾಗೆ ಬ್ರಹ್ಮ ಇದ್ದಲ್ಲೇ ಇದ್ದಲ್ಲೇ ಎಲ್ಲನೂ ಸೃಷ್ಟಿ ಮಾಡಲಿಕ್ಕಾಗಿ, ತಾನು ತನ್ನಿಂದಲೇ ಎಲ್ಲವನ್ನು ಸೃಷ್ಟಿ ಮಾಡಲಿಕ್ಕಾಗಿ ಉದುರ್ತಾ ಉದುರ್ತಾ ಉದುರ್ತಾ ಉದುರ್ತಾ ಉದುರ್ತಾ ಬಂದ, ಕೊನೆಗೇನಾದ, ತಾನೇ ಇಲ್ಲವಾಗಿ ಹೋದ ಅಂತ ಹೇಳಲಿಕ್ಕಾಗೋದಿಲ್ಲ. ಏಕೆಂದರೆ ಬ್ರಹ್ಮನಿಗೆ ಯಾವ ಅಂಗಗಳು ಇಲ್ಲ. ಒಂದು ಏನಾದರೂ ಅಂಗ ಅನ್ನೋದು ವ್ಯವಸ್ಥೆ ಇದ್ದದ್ದಾದರೆ, ಅವಯವಗಳು ಅಂತ ಇದ್ದದ್ದಾದರೆ ನಾಶವಾಗ್ತದೆ. ಹೌದೋ? ಅದಕ್ಕೆ ಅವರು ಈ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ನ ಕ್ಷೀಯತೆ ಅತಏವಚ ನಿತ್ಯಂ, ಆದ್ದರಿಂದ ಬ್ರಹ್ಮ ನಿತ್ಯಂ. ಯದ್ದಿ ವೇತ್ತಿ ತದ ನಿತ್ಯಂ, ಯಾವುದು ವ್ಯಯಗೊಳ್ಳುತ್ತದೆಯೋ, ಯಾವುದು ಕ್ಷಯಗೊಳ್ಳುತ್ತದೆಯೋ, ಯಾವುದು ನಾಶವಾಗುತ್ತದೆಯೋ ತದ ಅನಿತ್ಯಂ. ಇದಂತೂ ನ ವೇತಿ, ಬ್ರಹ್ಮನಾದರೆ ಇವನು ಯಾವುದೇ ವಿಕಾರ ಹೊಂದುವುದಿಲ್ಲ, ಆದ್ದರಿಂದ ಇವನು ನಿತ್ಯ. ಅತಃ ನಿತ್ಯಂ ಅನಾದಿ ಅವಿದ್ಯಮಾನ ಆದಿ ಕಾರಣಂ. ನೀವು ಆದಿಯೇ ಚೇತ, ಆದಿಹಿ ಅಂತ ಎಲ್ಲಿದೆಯೋ ಅದು ಕಾರಣವಾಗ್ತದೆ, ಅದು ಕಾರ್ಯ ಆಗೋದಿಲ್ಲ. ಆದಿಹಿ ಅದು ಕಾರಣ, ಹೌದು ಅದು ಕಾರಣ ಆಗ್ತದೆ. ತದ್ ಇದಂ ಅನಾದಿ, ಈ ಬ್ರಹ್ಮ ಇವನು ಅನಾದಿ ಆಗಿದ್ದರಿಂದ ಇವನು ಕಾರಣನಲ್ಲ. ಬ್ರಹ್ಮನು ಅನಾದಿ ಆಗಿದ್ದರಿಂದ ಇವನು ಕಾರಣನಲ್ಲ. ಇವನು ಕಾರಣನಲ್ಲ ಅಂದರೆ ಇವನು ಆದಿ ಅಲ್ಲ, ಇವನು ಆದಿ ಅಲ್ಲ ಅಂದರೆ ಇವನು ಅನಾದಿ, ಬ್ರಹ್ಮ ಅನಾದಿ. ಯದ್ಧಿ ಆದಿಮತ ತತ್ ಕಾರ್ಯತ್ವಾದ ಅನಿತ್ಯಂ ಕಾರಣೇ ಪ್ರಲೀಯತೆ ಯಥಾ ಪೃಥಿವ್ಯಾದಿ. ಪೃಥಿವಿಯು ಕಾರ್ಯ ಅಂತ ನಾವು ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ಈ ಪೃಥಿವಿಯನ್ನು ಕಾರ್ಯ ಅಂತ ಒಪ್ಪಿಕೊಂಡಿದ್ದೆ, ಆದರೆ ಈ ಕಾರ್ಯವು ಕಾರಣದಲ್ಲಿ ಲಯಗೊಳ್ಳುತ್ತದೆ ಅನ್ನುವಂಥದ್ದು ನ್ಯಾಯ. ಕಾರ್ಯವು ಕಾರಣದಲ್ಲಿ ಲಯಗೊಳ್ಳುತ್ತದೆ ಅನ್ನುವಂಥದ್ದು ಇಲ್ಲಿ ನ್ಯಾಯ. ಈ ನ್ಯಾಯದ ಅರ್ಥ ಮೇಲೆ ಏನು ನಮಗೆ ಲಭ್ಯ ಆಗ್ತದೆ ಅಂದರೆ, ಪೃಥಿವಿಯು ಕಾರ್ಯ, ಪ್ರಾಣಾತ್ಮನಲ್ಲಿ ಲಯಗೊಳ್ಳುತ್ತಾನೆ. ಪ್ರಾಣವು ಕಾರ್ಯ, ಮನೋಮಯ ಆತ್ಮನಲ್ಲಿ ಅವನು ಲಯಗೊಳ್ಳುತ್ತಾನೆ. ಮನೋಮಯನು ಕಾರ್ಯ, ವಿಜ್ಞಾನಮಯ ಆತ್ಮನಲ್ಲಿ ಲಯಗೊಳ್ಳುತ್ತಾನೆ. ಹೌದು, ಯದ್ಹಿ ಆದಿಮತ ಅದು ಅನಿತ್ಯಂ ಕಾರಣೇ ಪ್ರಲೀಯತೆ. ಯಾವುದು ಕಾರ್ಯ ಅನಿಸಿಕೊಂಡಿದೆಯೋ ಅದು ಕಾರಣದಲ್ಲಿ ಲಯಗೊಳ್ಳುತ್ತದೆ. ವೆರಿ ಸಿಂಪಲ್. ಆಭರಣ ಅನ್ನುವಂಥದ್ದು ಕಾರ್ಯ, ಚಿನ್ನ ಅನ್ನುವಂಥದ್ದು ಕಾರಣ. ಆಭರಣವು ನಾಶವಾದರೆ ಎಲ್ಲಿ ಹೋಗ್ತದದು? ಆಭರಣ ನಾಶವಾದರೆ ಆಭರಣ ಎಲ್ಲೂ ಇತ್ತು. ಬಳೆ ನಾಶ ಆಯ್ತು, ಕರಗಿಸಿಬಿಟ್ವಿ. ಬಳೆಯನ್ನು ಕರಗಿಸಿದಾಗ ಬಳೆ ಎನ್ನುವ ನಾಮರೂಪ ಎಲ್ಲಿ ಹೋಯಿತು? ಕಾರಣದಲ್ಲಿ ಲಯಗೊಂಡು. ಹೌದೋ? ಹಾಗೆ ಹೇಳ್ಕೊತ ಹೋಗ್ಬೋದು. ಚಿನ್ನವನ್ನು ಸುಟ್ಟಾಕಿದ್ವಿ ಅಂತ ಇಟ್ಬೋದು, ಚಿನ್ನ ಎಲ್ಲಿ ಹೋಗ್ತದೆ? ಸುವರ್ಣ ಭಸ್ಮ, ಭಸ್ಮದಲ್ಲಿ ಹೋಗ್ತದೆ ಸುವರ್ಣ ಭಸ್ಮ. ಅದಕ್ಕೆ ಚವನಪ್ರಾಶ್ ಭಾರಿ ಕಾಸ್ಟ್ಲಿ, ಚವನಪ್ರಾಶ್ ಭಾರಿ ಕಾಸ್ಟ್ಲಿ. ಯಾಕೆಂದರೆ ಅದರೊಳಗೆ ಏನು ಹಾಕಿರ್ತಾರೆ? ಸ್ವರ್ಣ ಭಸ್ಮವನ್ನು ಹಾಕಿರ್ತಾರೆ. ಸ್ವರ್ಣ ಭಸ್ಮವನ್ನು ಹಾಕಿದ್ದರಿಂದಾಗಿ ಅದು ಒಂದು 20-30 ರೂಪಾಯಿ ಕಾಸ್ಟ್ ಇದ್ದದ್ದು ಅದು 200-300-500 ರೂಪಾಯಿ ಆಗ್ತದೆ. ತಗೊಳ್ಳೋದು ಬಿಟ್ಬಿಟ್ಟಾರೆ, ತಗೊಳ್ತಾ ಇಲ್ಲ. ನಮಗೆ ಹೇಳ್ತಾರೆ ನೀವು ತಗೊಳ್ರಿ. ಸೊ ಕಾರ್ಯವು ಕಾರಣದಲ್ಲಿ ಲಯವಾಗುವುದು, ಇದು ನ್ಯಾಯ. ಆಯಿತು, ಈಗೇನಾಗಬೇಕಾಗಿದೆ? ಅದಕ್ಕೆ ಹೇಳ್ತಾರೆ, ಕಾರಣೇ ಪ್ರಲಿಯತೆ ಯಥಾ ಪೃಥಿವ್ಯಾಧಿ. ಹೀಗೆ ಪೃಥ್ವಿ ಇತ್ಯಾದಿಗಳು ಕಾರ್ಯಗಳಾಗಿದ್ದು ಅವು ಕಾರಣದಲ್ಲಿ ಲಯವಾಗ್ತಾ ಹೋಗ್ತವೋ ಹಾಗೆಯೇ ಇದಂತೂ ಸರ್ವ ಕಾರಣತ್ವಾದ ಅಕಾರ್ಯಂ ಅಕಾರ್ಯತ್ವಾದ ನಿತ್ಯಂ. ವೆರಿ ಬ್ಯೂಟಿಫುಲ್. ಇದಂತೂ ಇದಂ ಬ್ರಹ್ಮ, ಈ ಬ್ರಹ್ಮ ಸರ್ವನಾಮ ಇದು. ಯು ಕ್ಯಾನ್ ಯೂಸ್ ಇಟ್ ಎಲ್ಲ ಲಿಂಗದಲ್ಲಿ ಉಪಯೋಗ ಮಾಡ್ಬೋದು ಇದನ್ನು, ಬ್ರಹ್ಮನನ್ನು. ಬ್ರಹ್ಮ ಇದನ್ನು ಈ ಸರ್ವಲಿಂಗಕ್ಕೇನು ಹೇಳ್ತಾರೆ? ಸರ್ವನಾಮ ಅಲ್ಲ. ನಾವು ನೋಡಿದ್ದೀವಿ ಬ್ರಹ್ಮ ನಪುಂಸಕ ಲಿಂಗದಲ್ಲಿ ಉಪಯೋಗ ಮಾಡಿದ್ದು ನೋಡಿದ್ದೀವಿ, ಪುಲ್ಲಿಂಗದಲ್ಲಿ ಉಪಯೋಗ ಮಾಡಿದ್ದು ನೋಡಿದ್ದೀವಿ, ಸ್ತ್ರೀಲಿಂಗದಲ್ಲಿ ಉಪಯೋಗ ಮಾಡಿದ್ದು ನೋಡಿದ್ದೀವಿ, ಬ್ರಹ್ಮನನ್ನು ಮೂರು ಲಿಂಗದಲ್ಲಿ ಉಪಯೋಗ ಮಾಡಿದ್ದು ನೋಡಿದ್ದೀರ. ಇದು ಇನ್ನು ಸರ್ವಲಿಂಗ ಅನ್ನೋಂಗಿಲ್ಲ, ಇನ್ನೊಂದೇನೋ ಶಬ್ದ ಇದೆ. ಬ್ರಹ್ಮ ಈಗ ನೋಡಿ ಇಲ್ಲಿ ಏನು ಉಪಯೋಗ ಮಾಡಿದಾರೆ? ಈಗ ಇದಂತೂ ಸರ್ವ ಕಾರಣ ಅಕಾರ್ಯ ಅಕಾರ್ಯದಂತ ಕಾರಣ ಅಸ್ತಿ. ಓಕೆ, ಇದಂತೂ ಇದಂ ಶಬ್ದ, ಇದಂ ಬ್ರಹ್ಮ, ಇದಂ ಬ್ರಹ್ಮ ಅಂತ ಉಪಯೋಗ ಮಾಡಿದ್ರು. ಈಗ ಈ ಬ್ರಹ್ಮ ಇವನೇನು? ಸರ್ವ ಕಾರಣತ್ವ, ಎಲ್ಲ ಕಾರ್ಯಗಳಿಗೂ ಇವನು ಕಾರಣ, ಎಲ್ಲ ಕಾರ್ಯಗಳಿಗೂ ಇವನು ಕಾರಣ ಬ್ರಹ್ಮ. ಸದೇವ ಆಸೀತ ಹೇ ಸೌಮ್ಯ ಅಗ್ರೇ. ಯಾವ ಯಾವ ಅಗ್ರೇ? ಇದಂ ಜಗತ್, ಈ ಜಗತ್ತು ಉಂಟಾಗುವ ಪೂರ್ವದಲ್ಲಿ ಸತ್ ಏವ ಆಸೀತ, ಸತ್ ಮಾತ್ರ ಆಗಿತ್ತು. ಆ ಸತ್ತು ಕಾರಣ. ಏಕೆಂದರೆ ಏನಾದರೂ ಉಂಟಾಗಬೇಕ, ನ್ಯಾಯ ಏನಾದರೂ ಉಂಟಾಗಬೇಕಾದದ್ದಲ್ಲಿ ಏನೋ ಒಂದು ಇರಲಿಕ್ಕೆ ಬೇಕು. ಅಭಾವದಿಂದ ಯಾವ ಭಾವವೂ ಉಂಟಾಗುವುದಿಲ್ಲ. ಅಭಾವ ಅಂದರೆ ನಾನ್ ಎಕ್ಸಿಸ್ಟೆಂಟ್, ಇಲ್ಲ ಇಲ್ಲವೇ ಇಲ್ಲ ಅನ್ನುವುದಕ್ಕೆ ಅಭಾವ ಅಂತ ಕರೀತಾರೆ. ಮನುಷ್ಯನ ಕೊಂಬು, ಭಾರಿ ಸಾಂಪ್ರದಾಯಿಕ ಉದಾಹರಣೆ ಇದು. ಮನುಷ್ಯ ಅಂತ ಕರೀತಲ್ಲ, ಶಶವಿಷಾಣವತ, ಶಶ ಸಾಂಪ್ರದಾಯಿಕವಾಗಿ ಉಪಯೋಗ ಮಾಡೋ ಶಬ್ದ ಶಶವಿಷಾಣ. ಶಶ ಅಂದರೆ ಮೊಲ, ವಿಷಾಣ ಅಂದರೆ ಕೊಂಬು. ಮೊಲದ ಕೊಂಬುಗಳು ಎಷ್ಟು? ಮಕ್ಕಳಿಗೆ ಹೇಳ್ರಿ, ಮೊಲಕ್ಕೆ ಎಷ್ಟು ಕೊಂಬು? ಕೊಂಬು ನೋಡಿರೋ ಇಲ್ಲ? ದನಕ್ಕಿರ್ತವೇನು, ಮಲಗೊಂದು ಹುಡುಗರಿಗೆ ಇರ್ತಾವ, ದನಕ್ಕಿರ್ತಾವಿಲ್ಲ ಹಂಗೆ. ಮೊಲಕ್ಕೆ ಎಷ್ಟು ಕೊಂಬ? ಇಷ್ಟು ಉದ್ದಿದ್ದಿರ್ತಾವಲ್ಲ, ಅವು ಎರಡವಲ್ಲ, ಅವು ಕಿವಿ ಕೊಂಬಲ್ಲ. ಹೋಗ್ಲಿ ಬಿಡ, ಮನುಷ್ಯರಿಗೆ ಎಷ್ಟು ಕೊಂಬ ಹೇಳ ನೋಡಲ್ಲ, ಇರ್ಬೇಕು ನೋಡ, ಹುಡುಕಾಡ ಸ್ವಲ್ಪ. ಹಾಂ, ಹುಡುಗ ಇನ್ನೊಂದು ಸರಿ ಹುಡುಕ. ಮನುಷ್ಯರಿಗೆ ಇದಕ್ಕೇನಂತಾರೆ? ಅಭಾವ ಅಂತ. ಹೌದು, ಈಗ ಈ ನಾಮರೂಪದ ಈ ಜಗತ್ತು ಏನದೆ, ಇದು ಭಾವವು ಅಭಾವವು? ಏನು ಆ ಫ್ಲೋರ್ ಮೇಲೆ ಕುತ್ಕೊಂಡು ಅದು ಫ್ಲೋರ್ ಕರೆನೋ ಏನು ಸುಳ್ಳಿ? ಭಾವ ಇರುವಿಕೆ, ಇಲ್ಲದಿರುವಿಕೆಯಿಂದ ಇರುವಿಕೆಯು ಬರುವ ಸಾಧ್ಯತೆ ಇಲ್ಲ. ನಾಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ. ಅಸತ್ಯದಿಂದ ಯಾವ ಇರುವಿಕೆಯು ಉಂಟಾಗುವುದಿಲ್ಲ. ಯಾವುದಾದ್ರೂ ಇರುವಿಕೆ ಅನ್ನೋದು ಉಂಟಾಗಬೇಕಾದ್ರೆ ಇದ್ದದ್ರಿಂದಲೇ ಬರಬೇಕದು, ಇಲ್ಲದ್ರಿಂದ ಬರಲಿಕ್ಕಾಗೋದಿಲ್ಲ. ಇದು ಸೂತ್ರ ಎಲ್ಲ ತನಕ ತೊಗೊಂಡು ಹೋಗ್ಬೋದು ಅಂತಂದ್ರೆ ನೀವು ಎಲ್ಲಿ ಬೇಕಾದಲ್ಲಿವರೆಗೂ ತೊಗೊಂಡು ಹೋಗ್ಬೋದು ಈ ಸೂತ್ರವನ್ನು. ಏನ್ರಿ ಆ ಸ್ವಾಮಿಗಳು ಎಚ್ಚರಿಕೆ ವಾಚನ ಕೊಟ್ಬಿಟ್ರಿ, ಖಾಲಿ ಕೈಯನ್ನು ಹೆಂಗ್ ಖಾಲಿ ಕೈ ಇದರೇನು ಅಭಾವ, ಅಭಾವದಿಂದ ಯಾವ ಭಾವವೂ ಉಂಟಾಗುವುದಿಲ್ಲ. ಇವರ ಕೈ ಖಾಲಿ ಇತ್ತಂತ, ಆ ಖಾಲಿ ಕೈಯಿಂದ ಏನೋ ಉಂಟಾತಂತ, ಏನು ಉಂಟಾತ ವಾಚ್ ತೆಗೆದು ನೋಡಿದ್ರೆ ಅಲ್ಲಿ ಎಚ್ ಎಂ ಟಿ ಅಂತ ಬರ್ತಿತ್ತು. ಹಾಗಾದ್ರೆ ಖಾಲಿ ಕೈಯಿಂದ ವಾಚ್ ಉಂಟಾಗಿತ್ತು ಅಂದ್ರೆ ಎಚ್ ಎಂ ಟಿ ಅಂತ ಯಾಕೆ ಬರೆದ್ರು ಅದನ್ನಲ್ಲಿ? ಖಾಲಿ ಪುಕಟ ಓದೋದು ಅದನ್ನ, ಅಥವಾ ಎಚ್ ಎಂ ಟಿ ಇದ್ದು ಎಚ್ ಎಂ ಟಿ ಫ್ಯಾಕ್ಟ್ರಿಯಿಂದ ಅದು ಉತ್ಪತ್ತಿ ಆಗಿತ್ತು ಅಂತಂದರೆ ಅದು ಖಾಲಿಯಿಂದ ಆಗಿಲ್ಲ, ಎಲ್ಲೋ ಇದ್ದಲ್ಲಿಂದ ಇಲ್ಲಿ ಬಂದಿದೆ ಅಂತ ಅರ್ಥ. ಹೆಂಗೆ ಬಂತು ನಾವು ಅದೆಲ್ಲ ಮಾತಾಡಕ್ಕೆ ಹೋಗೋದು ಬೇಡ. ಆದರೆ ಒಂದು ಮಾತ್ರ ಸತ್ಯ, ಅಭಾವದಿಂದ ಯಾವುದು ಉಂಟಾಗುವ ಸಾಧ್ಯತೆ ಇಲ್ಲ. ಇದು ಒಂದ ಸೂತ್ರ ಹಿಡೀರಿ, ಒಂದು ಸಾವಿರ ಪುಸ್ತಕ ಓದೋದನ್ನು ಬಿಟ್ಬಿಡ್ತೀರಿ. ಜನರಿಗೆ ಚಿಂತನಾ ಶಕ್ತಿಯನ್ನು ಪ್ರಚೋದಿಸುವಂತಹ ಗ್ರಂಥಗಳೇ ಇಲ್ಲ, ಎಲ್ಲ ಕುರಿಗಳು. ಕುರಿಗಳಿಗೆ ಕಳಿಸುವಂಥ ಗ್ರಂಥಗಳು ಅವು ಸ್ಯಾಂಕ್ಷನ್ ಮಾಡಿ ಓಕೆ. ಅಭಾವದಿಂದ ಭಾವವು ಸಾಧ್ಯವಿಲ್ಲ. ಈ ವಿಚಾರವನ್ನು ನಾವಿಲ್ಲಿ ಅವಶ್ಯವಾಗಿ ಒಪ್ಕೋಬೇಕಾಗ್ತದೆ. ಏನು ಅಂತಂದರೆ, ಇದು ಒಂದು ಕಾರ್ಯ ಅಂತ ಅಂದ್ಕೊಂಡಿದ್ದೆ, ಇವು ಕಾರಣದಲ್ಲಿ ಇವು ಲಯವಾಗಬೇಕು. ಕಾರಣದಲ್ಲಿ ಲಯ ಆಗಬೇಕು ಅಂತಂದರೆ ಬ್ರಹ್ಮ ಎಂಥ ಕಾರಣ? ಇವನು ಸಮಸ್ತ ಜಗತ್ತಿಗೂ ಕಾರಣ, ಸರ್ವ ಕಾರಣತ್ವ. ಆದ್ದರಿಂದ ಬ್ರಹ್ಮನು ಕಾರ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಲಾಜಿಕ್ ವೆರಿ ಸಿಂಪಲ್. ಒಂದಕ್ಕೆ ಒಂದು ಕಾರಣ, ಪೃಥ್ವಿಗೆ ಪ್ರಾಣಮಯ ಕೋಶ ಕಾರಣ, ಪ್ರಾಣಮಯ ಕೋಶಕ್ಕೆ ಮನೋಮಯ ಕೋಶ ಕಾರಣ, ಮನೋಮಯಕ್ಕೆ ವಿಜ್ಞಾನಮಯ ಕೋಶ, ಒಂದಕ್ಕೆ ಒಂದು ಕಾರಣ, ಅವೆಲ್ಲವೂ ಕಾರಣದಲ್ಲಿ ಆಗ್ತವೆ. ಓಕೆ ಫೈನ್. ಹಾಗಾದರೆ ಬ್ರಹ್ಮನು ಏನು? ಇವನು ಎಲ್ಲದಕ್ಕೂ ಕಾರಣ. ತತ್ ಸೃಷ್ಟ್ವ ತದೇವ ಅನುಪ್ರಾವಿಶತ್ ಉಪನಿಷತ್ತು. ಇದನ್ನು ಸೃಷ್ಟಿಸಿ ಆ ಸೃಷ್ಟಿತವಾದ ಜಗತ್ತಿನಲ್ಲಿ ತಾನೇ ಪ್ರವೇಶಗೊಂಡನು. ಮತ್ತು ಈ ಸೃಷ್ಟಿ ಎಲ್ಲ ಹೋಗ್ತದೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನೇವ. ಅದು ಅವ್ಯಕ್ತದಿಂದ ಬಂದಂತಹ ಜಗತ್ತು, ಅವ್ಯಕ್ತವಾಗಿ ಇದ್ದಂತಹ ಜಗತ್ತು, ವ್ಯಕ್ತವಾದಂತಹ ಜಗತ್ತು ಮತ್ತು ಪುನಃ ಎಲ್ಲ ಹೋಗ್ತದೆ? ಅವ್ಯಕ್ತಕ್ಕೆ ಹೋಗ್ತದೆ. ಹಾಗೆ ಯಾವ ಬ್ರಹ್ಮನು ಎಲ್ಲದಕ್ಕೂ ಕಾರಣವೋ ಅದು ಕಾರ್ಯ ಹೇಗಾಗ್ತದೆ? ಬ್ರಹ್ಮನು ಕಾರ್ಯ ಆಗಿದ್ದೇ ಆದರೆ ಅದಕ್ಕೆ ಕಾರಣ ಏನು ಅಂತ ಹುಡುಕ್ಬೇಕು. ಬ್ರಹ್ಮ ಟೂ ವಿಲ್ ಬಿ ಎ ಕಾರಣ. ಬ್ರಹ್ಮ ಟೂ ಒಂದು ವೇಳೆ ಕಾರ್ಯ ಅಂತಾದರೆ ಬ್ರಹ್ಮ ತ್ರೀ ವಿಲ್ ಬಿ ಎ ಕಾರಣ. ಬ್ರಹ್ಮ ತ್ರೀ ಒಂದು ವೇಳೆ ಅವನು ಕಾರ್ಯವಾಗಿದ್ದರೆ ಬ್ರಹ್ಮ ಫೋರ್. ಇದೀಗ ವ್ಯಾಘಾತ ದೋಷ ಅಂತ ಕರೀತಾರೆ. ವ್ಯಾಘಾತ ದೋಷ ಅಂದರೆ ತಳ ಬುಡಾನೇ ಸಿಗೋದಿಲ್ಲ. ಹೌದಾ? ಬೀಜ ಮೊದಲು ವೃಕ್ಷ ಮೊದಲು ವ್ಯಾಘಾತ ದೋಷ ಹೇಳ್ತಾ ಇದ್ದೇನೆ ನಿಮಗೆ. ಬೀಜ ಮೊದಲು ವೃಕ್ಷ ಮೊದಲು, ನಮಗಂತೂ ವೃಕ್ಷ ನಮಗೆ ಲಭ್ಯ ಇದೆ, ವೃಕ್ಷ ಮೊದಲು. ಈ ವೃಕ್ಷ ಎಲ್ಲಿಂದ ಬಂತು? ಬೀಜದಿಂದ ಬಂತು. ಬೀಜ ಎಲ್ಲಿಂದ ಬಂತು? ಆ ವೃಕ್ಷದಿಂದ ಬಂತು. ಆ ವೃಕ್ಷ ಎಲ್ಲಿಂದ ಬಂತು? ಅದಕ್ಕಿಂತ ಮೊದಲಿನ ಬೀಜದಿಂದ ಬಂತು. ಆ ಬೀಜ ಎಲ್ಲಿಂದ ಬಂತು? ಸರಿ, ಮೊಟ್ಟ ಮೊದಲು ಯಾವ್ದು ಬಂತು? ಚುಪ್, ವ್ಯಾಘಾತ ದೋಷ. ಹಾಗೆ ಈ ಸೃಷ್ಟಿಯ ಕ್ರಮ ಅನ್ನುವಂಥದ್ದು ಕಾರ್ಯ ಅಂತಾಗಿದ್ದಾದರೆ, ಬ್ರಹ್ಮನು ಕಾರಣ ಅಂತಾಗಿದ್ದಾದರೆ, ಈ ಬ್ರಹ್ಮ ಪುನಃ ಕಾರ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ನಂಬರ್ ಒನ್, ಇವನು ಕಾರ್ಯವಲ್ಲ ಅಂದಮೇಲೆ ಇವನಿಗೆ ಮತ್ತೊಂದು ಕಾರಣ ಇರುವ ಸಾಧ್ಯತೆ ಇಲ್ಲ. ಕಾರಣ ಇದ್ದದ್ದೇ ಆದರೆ ಆದಿ, ಇವನಿಗೆ ಕಾರಣ ಇಲ್ಲ, ಆದ್ದರಿಂದ ಅನಾದಿ. ಇದು ಅನಾದಿ ಶಬ್ದ ನಿಮಗೆ ಸಾಕಷ್ಟು ಸಲ ಬರ್ತದೆ, ಬಟ್ ಈ ಅನಾಲಿಸಿಸ್ ನಿಮಗೆ ಸಿಕ್ಕಿಲ್ಲ. ಇದನ್ನು ಈ ಪ್ರಸಂಗದಲ್ಲಿ ನೋಟ್ ಮಾಡಿ. ಸಾಕಷ್ಟು ಬರ್ತದೆ. ಅಜ್ಞಾನ ಅನಾದಿ, ಈ ಪ್ರಪಂಚ ಅನಾದಿ ಕಾಲದಿಂದಲೂ ಇದೆ. ನೀವು ವ್ಯವಹಾರದಲ್ಲೂ ಬಳಸ್ತೀರಿ, ಸಾಮಾಜಿಕ ಕ್ಷೇತ್ರದಲ್ಲೂ ಬಳಸ್ತೀರಿ ಅನಾದಿ ಶಬ್ದವನ್ನು. ವಾಟ್ ಈಸ್ ದಿಸ್ ಅನಾದಿ? ಕಾರಣವಿಲ್ಲದೆ ಇದ್ದದ್ದು ಯಾವುದು, ಅದು ಅನಾದಿ. ಇಂತಹ ಒಂದು ಕಾರಣ, ಇಂತಹ ಒಂದಕ್ಕೆ ಕಾರಣ ಇಲ್ಲ ಅಂತಾಗಿದ್ದಾದರೆ ಆ ಒಂದು ಅನ್ನುವಂಥದ್ದು ಅದು ಕಾರ್ಯವೂ ಅಲ್ಲ. ಬ್ರಹ್ಮನಿಗೆ ಕಾರಣ ಎನ್ನುವುದು ಇಲ್ಲ ಅಂತಾಗಿದ್ದಾದರೆ ಬ್ರಹ್ಮ ಕಾರ್ಯವಲ್ಲ. ಅದು ಮೊದಲು ಸಿದ್ಧ ಮಾಡಬೇಕು ನೀವು. ಬ್ರಹ್ಮ ಕಾರ್ಯ ಅಲ್ಲ, ಏಕೆಂದರೆ ಎಲ್ಲ ಕಾರ್ಯಗಳಿಗೂ ಬ್ರಹ್ಮ ಕಾರಣ. ಎಲ್ಲ ಕಾರ್ಯಗಳಿಗೂ ಬ್ರಹ್ಮ ಕಾರಣ. ಈ ಬ್ರಹ್ಮ ಇವು ಯಾವುದೋ ಒಂದರದ ಕಾರ್ಯ ಅಲ್ಲ. ಬ್ರಹ್ಮನು ಅಕಾರ್ಯವಾಗಿದ್ದರಿಂದಾಗಿ ಬ್ರಹ್ಮನಿಗೆ ಕಾರಣ ಇಲ್ಲ. ಬ್ರಹ್ಮನಿಗೆ ಕಾರಣ ಇಲ್ಲ ಆದ್ದರಿಂದಾಗಿ ಕಾರಣ ಇದ್ದರೆ ಆದಿ, ಕಾರಣ ಇಲ್ಲ ಅಂದ್ರೆ ಏನಾಗ್ಬಿಡ್ತದೋ ಅನಾದಿ. ಕಾರ್ಯ ಕಾರಣ ಭಾವ, ಇದು ಯಾವ ಎನ್ಕ್ವೈರಿ, ಇದು ಚಿಂತನೆ, ಕಾರ್ಯ ಕಾರಣ ಚಿಂತನೆ, ಕಾಸ್ ಅಂಡ್ ಇಫೆಕ್ಟ್ ಥಿಯರಿ. ನಮ್ಮ ಜನ್ಮ ನಮ್ಮ ಮರಣ, ಹಿಂದೂ ಶಾಸ್ತ್ರದಲ್ಲಿಯ ಜನ್ಮ ಮರಣಗಳಲ್ಲಿಯ ವಿಶ್ವಾಸ, ಶ್ರಾದ್ದ ತಿಥಿ ಕರ್ಮ ಅವರವರದೇ ಆದ ಪದ್ಧತಿಯಲ್ಲಿ ನಾವು ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳೋದಿಲ್ಲ. ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೂ ಭಾರತ ದೇಶದ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಯೂ ಕೂಡ 80% ಇದರಲ್ಲಿ ವಿಶ್ವಾಸ ಇಟ್ಟಿದ್ದಾನೆ. ಈಗ ವೇದಾಂತಿಗಳು ಇಷ್ಟೊಂದು ವಿಶ್ವಾಸವನ್ನು ಯಾಕೆ ಇಟ್ಟಿದ್ದಾರೆ ಅಂತ ಸಂಶೋಧನೆ ಮಾಡಿದಾಗ ಅವರು ಸಿಕ್ಕಿರುವಂತಹ ನ್ಯಾಯಸೂತ್ರ ಏನು ಅಂತಂದರೆ ಕಾರ್ಯ ಕಾರಣ ಭಾವ. ಕಾರಣವಿಲ್ಲದೆ ಕಾರ್ಯವು ಸಾಧ್ಯವಿಲ್ಲ. ಎಲ್ಲೆಲ್ಲಿ ಕಾರ್ಯ ಇದೆಯೋ ಅಲ್ಲಿ ಕಾರಣ ಇರ್ತದೆ. ಇವೆಲ್ಲ ಕಾರ್ಯ ಕಾರಣ ಭಾವದ ಪಾಯಿಂಟ್ಸ್. ಎಲ್ಲೆಲ್ಲಿ ಕಾರ್ಯ ಇರ್ತದೋ ಅಲ್ಲಿ ಕಾರಣ ಇರ್ತದೆ. ಕಾರಣವಿಲ್ಲದೆ ಕಾರ್ಯ ಸಾಧ್ಯವಿಲ್ಲ, ಇದು ಮೊದಲನೇ ಥಿಯರಿ. ಎರಡನೇ ಥಿಯರಿ, ಎಲ್ಲೆಲ್ಲಿ ಕಾರ್ಯ ಇದೆಯೋ ಅಲ್ಲಿ ಕಾರಣ ಇರ್ತದೆ. ಮೂರನೇ ಥಿಯರಿ, ಕಾರ್ಯವು ಬದಲಾಗ್ತಾ ಹೋಗ್ತದೆ, ಕಾರಣವು ಹಾಗೆ ಇರ್ತದೆ. ಮೂರನೇ ಥಿಯರಿ. ಇವಷ್ಟು ಥಿಯರಿಗಳನ್ನು ಅಭ್ಯಾಸ ಮಾಡಿದಾಗ ಎಸ್ಟಾಬ್ಲಿಷ್ ಆಗ್ತದೆ. ಏನು ಎಸ್ಟಾಬ್ಲಿಷ್ ಆಗ್ತದೆ ಅಂತಂದರೆ ಬ್ರಹ್ಮನು ಕಾರಣ, ಸಮಸ್ತ ಕಾರ್ಯಕ್ಕೆ ಬ್ರಹ್ಮನು ಕಾರಣ, ಇವನು ಕಾರ್ಯವಲ್ಲ. ಬ್ರಹ್ಮನು ಕಾರಣ, ಬ್ರಹ್ಮನು ಕಾರ್ಯವಲ್ಲ. ಬ್ರಹ್ಮನು ಕಾರ್ಯವಲ್ಲ ಅಂದಮೇಲೆ ಬ್ರಹ್ಮನಿಗೆ ಕಾರಣವೂ ಇಲ್ಲ. ಬ್ರಹ್ಮನಿಗೆ ಕಾರಣವೂ ಇಲ್ಲ ಅಂದಮೇಲೆ ಕಾರಣ ಇದ್ದರೆ ಆದಿ, ಕಾರಣ ಇಲ್ಲ ಅಂದಮೇಲೆ ಅನಾದಿ. ಲಾಜಿಕ್ ಇಸ್ ಕಂಪ್ಲೀಟ್. ಈಗ ಯಾರೂ ನಿಮ್ಮನ್ನು ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ ಈ ಥಿಯರಿಯೊಳಗೆ. ಇದನ್ನು ನಾವು ಅಭ್ಯಾಸ ಅಂತ ಕರಿತೀವಿ. ವೇದಾಂತ ಶ್ರವಣ ಬೇರೆ, ವೇದಾಂತ ಅಧ್ಯಯನ ಬೇರೆ. ಇದು ಇದು ಪಬ್ಲಿಕ್ ಟಾಕ್ಸ್ಗೂ ಬರ್ತೀರಿ, ಸತ್ಸಂಗಗಳಿಗೂ ಬರ್ತೀರಿ, ಎಲ್ಲ ಕಡೆ ಬರ್ತೀರಿ. ಆಮೇಲೆ ಎಲ್ಲ ಕಡೆಗೆ ಪೀಸ್ ಪೀಸ್ ಪೀಸ್ ಪೀಸ್ ಎಲ್ಲ ಸಿಗ್ತದೆ, ಎಲ್ಲ ಕಡೆಗೆ ಏನು ಸಿಗೋದಿಲ್ಲ ಅಂತಿಲ್ಲ. ಒಂದು ಸಿಸ್ಟಮ್ನಲ್ಲಿ ಅಭ್ಯಾಸ ಮಾಡಲಿಕ್ಕೆ ಬೇರೆ ಸ್ಥಳನೇ ಇಲ್ಲ. ಇದೇ ಕಳೆನರಸೀಪುರದಲ್ಲಿ ಇದೇ ಸಿಸ್ಟಮ್ನಲ್ಲಿ ಹೇಳ್ಕೊಡ್ತಾರೆ. ಆದರೆ ಗಂಡಸರು ಮಾತ್ರ ಬರಬೇಕು, ಜನಿವಾರ ಹಾಕೊಂಡವ್ರು ಮಾತ್ರ ಬರಬೇಕು, ಹುಡುಗರು ಯಾರು ಬರ್ತಾರೆ, ಯಾರಿಗೂ ಅವಕಾಶ ಇಲ್ಲ. ವೈಶ್ಯರು ಹೋಗ್ತಾರೆ, ಅವರಿಗೆ ಉಪನಯನ ಇದೆ ಆದ್ದರಿಂದ ಹೋಗ್ತಾರೆ. ಒಟ್ಟು ಜೀವನಕ್ಕೆ ಅಲ್ಲಿ ಆ ಸಮಾಜದಲ್ಲೇ ಒಟ್ಟು ಜೀವನಕ್ಕೆ ಅವಕಾಶ ಇಲ್ಲ. 6-12 ವರ್ಷಕ್ಕೆ ಯಾರು ಉಪನಯನ ಮಾಡ್ತಾರೆ ಎಕ್ಸೆಪ್ಟ್ ಸುದರ್ಶನ? ಸುದರ್ಶನ ಮಾಡಿದೀವಲ್ಲ, ಇಲ್ಲೇ ಮಾಡಿದ್ದೀವಿ. ಬಹಳ ಕಷ್ಟ ಇದು. ಇದು ಅಧ್ಯಯನ ಆಗಬೇಕು, ಆವಾಗ ಎಲ್ಲ ಪಾಕೆಟ್ನಲ್ಲಿ ಕ್ಲಾರಿಟಿ ಬರುತ್ತೆ. ಕಾರ್ಯ ಅಂದ್ರೇನು, ಕಾರಣ ಅಂದ್ರೇನು, ಕಾರಣ ಎಲ್ಲಿರ್ತದೆ, ಕಾರಣದ ಪಾತ್ರ ಏನು, ಆ ಕಾರಣಕ್ಕೆ ಬೇರೆ ಕಾರಣ ಸಾಧ್ಯವೋ, ಒಂದು ಕಾರಣಕ್ಕೆ ಬೇರೆ ಕಾರಣ ಇದ್ದುದಾದರೆ ಆ ಮೊದಲಿನ ಕಾರಣ ಅದು ಕಾರ್ಯವಾಗ್ತದೆ. ಈ ಬ್ರಹ್ಮ ಅನ್ನುವಂಥದ್ದು ಕಾರಣವಾಗಿದ್ದುಕೊಂಡು ಇದು ಕೂಡ ಮತ್ತೆ ಇದಕ್ಕೊಂದು ಮತ್ತೊಂದು ಯಾವುದೋ ಬೇರೆ ಕಾರಣ ತೋರಿಸಿದ್ದಾದರೆ ಬ್ರಹ್ಮನ ಕಾರಣ ಮಾತ್ರ ಆಗೋದಿಲ್ಲ, ಬ್ರಹ್ಮನ ಏನಾಗ್ಬಿಟ್ಟ, ಅವನ ಕಾರ್ಯ ಆಗ್ಬಿಟ್ಟ. ಹಾಗೆ ಬ್ರಹ್ಮನ ಕಾರ್ಯವಾಗಿಲ್ಲ. ಬ್ರಹ್ಮನಿಂದ ಎಲ್ಲ ಕಾರ್ಯಗಳು ಆಗಿವೆ, ಆದರೆ ಬ್ರಹ್ಮನ ಕಾರ್ಯವಾಗಿಲ್ಲ, ಕಾರ್ಯವಾಗಿಲ್ಲ ಆದ್ದರಿಂದ ಇವನಿಗೆ ಕಾರಣ ಇಲ್ಲ, ಕಾರಣ ಇಲ್ಲ ಆದ್ದರಿಂದ ಇವನಿಗೆ ಆದಿ ಇಲ್ಲ, ಆದಿ ಇಲ್ಲ ಆದ್ದರಿಂದ ಇವನು ಅನಾದಿ. ಬ್ರಹ್ಮ ಅನಾದಿ. ಈ 10 ನಿಮಿಷ ಶ್ಲೋಕ 5 ಸಲ ಹೇಳ್ಕೊಟ್ಟೆ, ನೋಡೋಣ. ಅದು ಇನ್ನೊಂದು ಸಲ ಪ್ರಶ್ನೆ ಬಂದ ನಾನು ಕೇಳ್ತು ಹೆಂಗೆ ಹೇಳ್ತದೆ ನೋಡೋಣ. ಯದಿ ಹಿ ಆದಿಮತ ತತ್ ಕಾರ್ಯತ್ವಾದ ಅನಿತ್ಯಂ ಕಾರಣೇ ಪ್ರಲೀಯತೆ ಯಥಾ ಪೃಥಿವ್ಯಾದಿ ಇದಂತು ಸರ್ವಕಾರಣತ್ವಾದ ಅಕಾರ್ಯಂ ಅಕಾರ್ಯತ್ವ ಅಕಾರ್ಯತ್ವಾದ ನಿತ್ಯಂ. ಇದಕ್ಕೆ ಆದಿ ಇಲ್ಲ ಮತ್ತು ಇದು ಕಾರ್ಯವಲ್ಲ, ಆದ್ದರಿಂದ ಇದು ನಿತ್ಯ. ನ ತಸ್ಯ ಕಾರಣಂ ಅಸ್ತಿ ಯಸ್ಮಿನ್ ಪ್ರಲೀಯತೆ. ಹೇಗೆ ಪೃಥ್ವಿಗೆ ಪ್ರಾಣಮಯ ಕೋಶ ಅನ್ನುವುದೊಂದು ಕಾರಣ ಇತ್ತು, ಆದ್ದರಿಂದಾಗಿ ಪೃಥ್ವಿಯು ಆ ಪ್ರಾಣಮಯ ಕೋಶದಲ್ಲಿ ಲಯಗೊಂಡು ಬಿಡುತ್ತೆ, ಹೌದೋ? ಹಾಗೆ ಇಲ್ಲಿ ಯಾವುದೇ ಕಾರಣವೂ ಇಲ್ಲ. ನ ತಸ್ಯ ಕಾರಣಂ ಅಸ್ತಿ, ಬ್ರಹ್ಮನಿಗೆ ಕಾರಣ ಇಲ್ಲ. ಇದ್ದುದ್ದಾದರೆ ಪ್ರಲೀಯತೆ, ಯಾವುದು ಈ ಬ್ರಹ್ಮ ಆ ಕಾರಣದಲ್ಲಿ ಲಯಗೊಂಡು ಬಿಡ್ತಿದ್ದ, ಹಾಗೆ ಲಯಗೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಇವನು ನಿತ್ಯಂ. ತಥಾ ನಿತ್ಯಂ ಅಂತ ಸಿದ್ಧ ಆಯ್ತಲ್ಲ, ಈಗ ನಿತ್ಯಂ ಸಿದ್ಧ ಆಯ್ತು, ಈಗ ಮುಂದೇನು? ತಥಾ ಅನಂತಂ. ಇವನು ನಿತ್ಯ ಮತ್ತು ಇವನು ಅನಂತ. ಏನ್ರಿ ಅನಂತ ಅಂತ ಉಂಗಿರ ಹಾಕ್ಬಿಟ್ಟು ಶಬ್ದ? ಹಾ, ಅದಕ್ಕೆ ಮತ್ತೆ ವಿಶ್ಲೇಷಣೆ. ಅವಿದ್ಯಮಾನ ಅಂತ ಕಾರ್ಯಂ ಅಸ್ಯ ತತ್ ಇದಂ ಅನಂತಂ. ಇದಕ್ಕೆ ಅಂತವಿಲ್ಲ, ಯಾವುದು ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಬಿಡ್ತಾ ಇದೆ ನಾವು. ಕದಳಿ ಕದಳಿ ಅಂತೆಲ್ಲ ಶಬ್ದ ಬಂದಿದೆ, ಹಾ, ಕದಲ್ಯಾದೆ, ಅದೊಂದು ವಾಕ್ಯ ಓದ್ಬೇಡಿ. ಇನ್ನೊಂದ್ಸಲ, ತಥಾ ಅನಂತಂ ಅವಿದ್ಯಮಾನ ಅಂತ ಕಾರ್ಯಂ ಅಸ್ಯ ತದಿದಂ ಅನಂತಂ ಯಥಾ ಕದಲ್ಯಾದೇ ಫಲಾದಿ ಕಾರ್ಯ ಉತ್ಪಾದನೇನ ಅಪಿ ಅನಿತ್ಯತ್ವಂ ದೃಷ್ಟಂ. ಏನ್ ಸಾಂಪ್ರದಾಯಿಕ ಉದಾಹರಣೆ ಕೊಡ್ತಾರೆ ನೋಡಿ. ಕದಳೀವನ ಬಾಳೆಯ ತೋಟಕ್ಕೆ ಹೋಗಿ ನೀವು ಬಾಳೆಯ ತೋಟಕ್ಕೆ ಹೋಗಿ ಗೊನೆ ಬಿಟ್ಟಿದ್ದಂತಹ ಬಾಳೆಯನ್ನು ನೋಡಿ, ಬಾಳೆ ಮರವನ್ನು ನೋಡಿ, ಅದಕ್ಕೆ ಮಾರ್ಕ್ ಮಾಡಿ ಬನ್ನಿ, ಮಾರ್ಕ್ ಮಾಡಿ ಬನ್ನಿ, ಪುನಃ ಗೊನೆ ಬಿಡ್ತದ ಅಂತ ನೋಡಿ. ಪುನಃ ಗೊನೆ ಬಿಡೋದಿಲ್ಲ. ಮತ್ತೆ ನೀವು ಅಬ್ಸರ್ವ್ ಮಾಡಿ, ಆ ಮರನೂ ಇರುವುದು, ಫಲವನ್ನು ಕೊಟ್ಟು ತಾನು ನಾಶವಾಗಿ ಬಿಡುತ್ತದೆ. ಹಣ್ಣಿಗೆ ಕಾರಣ ಏನು? ಬಾಳೆ ಮರ. ಇನ್ನೊಂದ್ಸಲ, ಹಣ್ಣಿಗೆ ಕಾರಣ ಏನು? ಬಾಳೆ ಮರ, ಹೌದು? ಹಾಗೆ ಹಣ್ಣು ಕಾರ್ಯ, ಬಾಳೆ ಮರ ಕಾರಣ, ಹೌದು? ಕಾರ್ಯವು ಅನಿತ್ಯ, ಕಾರಣವು ನಿತ್ಯ, ಹೌದಲ್ಲ? ನೋಡೋಣ, ನಿತ್ಯ ಆಯ್ತು ನೋಡಲ್ಲಿ, ಅನಿತ್ಯ ಆಯ್ತಿಲ್ಲ. ಫಲವನ್ನು ಕೊಟ್ಟು ತಾನು ಸತ್ತೋಗ್ತದೆ ಅಷ್ಟೇ, ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಹೋಗಬಾರ್ದು. ದೃಷ್ಟಾಂತ ದೃಷ್ಟಾಂತ ಅದಕ್ಕಿಂತ ಹೆಚ್ಚಿಗೆ ನೀವು ಆಳ ಹೋಗ್ಬಿಟ್ರೆ ದೃಷ್ಟಾಂತವೇ ದ್ರಾಷ್ಟಾಂತವಾಗಿ ತಗೊಂಡ್ಬಿಡ್ತದೆ. ನಿಮಗೇನು ಸಿದ್ಧ ಮಾಡಬೇಕಾಗಿದೋ ಅದು ಸಿದ್ಧ ಮಾಡಲಿಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟೇ ಉದಾಹರಣೆ ತಗೋತಾರೆ ಯಾವಾಗಲೂ, ಹೌದು? ಆತ್ಮ ಆಕಾಶವತ, ಆಕಾಶ ದೃಷ್ಟಾಂತ, ಆತ್ಮನು ಆಕಾಶದಂತೆ, ದೇರ್ ಫೋರ್ ಎಂಬ ಜಗತ್ತ ನಿಮ್ಮ ಏನು ಆಕಾಶವೇ ಆತ್ಮ. ಸಿಕ್ಕಾಕೊಂಡ ದೃಷ್ಟಾಂತ ಎಷ್ಟು ಅಂದರೆ ದೃಷ್ಟಾಂತವನ್ನು ಒಪ್ಪಿಕೊಳ್ಳಿಕ್ಕಾಗಿ ದೃಷ್ಟಾಂತ ಅಷ್ಟೇ ಪಾಕೆಟ್. ಇಲ್ಲಿ ಏನಾಗಿದೆ, ಫಲವು ಕಾರ್ಯ ಮರವು ಕಾರಣ. ಆ ಫಲವ ಕಾರ್ಯವನ್ನು ಅದು ಉಂಟು ಮಾಡಿದ ನಂತರ ಕಾರಣವು ಅದು ನಾಶವಾಗಿ ಹೋಗುತ್ತದೆ. ಕಾರ್ಯವು ಕಾರಣದಲ್ಲಿ ಅಡಗಲೇ ಇಲ್ಲ. ಕಾರ್ಯವು ಕಾರಣದಲ್ಲಿ ಅಡಗುವ ಪೂರ್ವದಲ್ಲಿ ಏ ಕಾರಣವೇ ಏನಾಗುತ್ತೆ, ನಾಶವಾಗುತ್ತೆ. ಅದರ ಉದಾಹರಣೆ ಕೊಡ್ತಾರೆ ಕದಲ್ಯಾದೇಹಿ ಅಂತೇಳಿ ನೋಡೋಣ ಸ್ವಲ್ಪ. ತಥಾ ಅನಂತಂ ಅವಿದ್ಯಮಾನ. ಇಲ್ಲಿ ಒಂದು ಸಣ್ಣ ಸಂದೇಹ, ಬ್ರಹ್ಮನು ಇವೆಲ್ಲವೂ ಹೇಗೆ ಕಾರಣದಲ್ಲಿ ಲಯವಾಗ್ತಾ ಇವೆಯೋ ಹಾಗೆ ಬ್ರಹ್ಮನು ಕೂಡ ಕಾರಣದಲ್ಲಿ ಲಯವಾಗಬಹುದಲ್ವೇ? ಬ್ರಹ್ಮನು ಕೂಡ ಕಾರಣದಲ್ಲಿ ಲಯವಾಗುವುದಲ್ವೇ? ಡೆಫಿನೆಟ್ಲಿ ಲಯವಾಗ್ತಾನೆ ಒಂದು ವೇಳೆ ಬ್ರಹ್ಮನು ಕಾರ್ಯವಾಗಿದ್ದರೆ. ಬ್ರಹ್ಮನಿಗೆ ಒಂದು ಕಾರಣ ಇದ್ದದ್ದೇ ಆದರೆ, ನಂಬರ್ ಒನ್ ಬ್ರಹ್ಮನು ಕಾರ್ಯವಲ್ಲ, ನಂಬರ್ ಟೂ ಬ್ರಹ್ಮನಿಗೆ ಇನ್ನೊಂದು ಕಾರಣವಿಲ್ಲ. ಅದಕ್ಕೆ ನಾವು ಸೃಷ್ಟಿಯ ಕ್ರಮದಲ್ಲಿ ಏನಂತೀವಿ, ತಾನೇ ಉಪಾದಾನ ಕಾರಣವು, ತಾನೇ ನಿಮಿತ್ತ ಕಾರಣವು, ಸರ್ವಜ್ಞ ಸರ್ವಶಕ್ತನು ತಾನೇ, ಉಪಾದಾನ ಕಾರಣವು ತಾನೇ, ನಿಮಿತ್ತ ಕಾರಣವು ತಾನೇ. ನಿಮಿತ್ತ ಕಾರಣದಲ್ಲಿ ಸರ್ವಜ್ಞ ಸರ್ವಶಕ್ತ, ಉಪಾದಾನ ಕಾರಣವು ತಾನೇ ಮಾಯಾಸಹಿತ ಸತ್ವ ರಜಸ್ಸು ತಮೋ ಗುಣಗಳು ಉಪಾದಾನ ಕಾರಣ. ಇವು ಎರಡೂ ಮಾಯೆಗೆ ಸೇರಿದ್ದು, ಬ್ರಹ್ಮನ ಆಶ್ರಯದಲ್ಲಿ ಮಾಯೆಯು ಚೇತನಗೊಂಡು ಸೃಷ್ಟಿಗೆ ಕಾರಣವಾಗ್ತದೆ. ಆದರೆ ಈ ಮಾಯಾ ಎಷ್ಟು ಸುಂದರವಾಗಿದೆ ಅಂದರೆ, ತಾನೇ ಎಲ್ಲವನ್ನು ಸೃಷ್ಟಿಸಿ ತಾನು ಸೃಷ್ಟಿಸಿದೆ ಅಂತ ಅದು ತೋರಿಸೋದೇ ಇಲ್ಲ. ಆರೋಪ ಯಾರ ಮೇಲೆ ಹಾಕಿಬಿಡುತ್ತದೆ, ಈಶ್ವರನ ಮೇಲೆ ಹಾಕಿಬಿಡುತ್ತದೆ. ಈಶ್ವರನ ಎಲ್ಲವನ್ನು ಸೃಷ್ಟಿ ಮಾಡಿದ, ಈ ಈಶ್ವರ ಹೇಗೆ ಸೃಷ್ಟಿ ಮಾಡಿದ ಅಂತಂದಿದ್ದಾದರೆ, ತಾನೇ ಪದಾರ್ಥವೂ ಆದ. ಕುಂಭಾರ ಘಟವನ್ನು ಸೃಷ್ಟಿಸಿದಾಗ ತಾನೇ ಮಣ್ಣಾಗಲಿಲ್ಲ, ಮತ್ತು ಮಣ್ಣೆಲ್ಲಿತ್ತು, ಅಲ್ಲೆಲ್ಲೋ ಇತ್ತು ಮಣ್ಣು, ಮಣ್ಣಂಗಟ್ಟೆ ಮಾಡಿದ, ತಾನೆಲ್ಲೋ ಇದ್ದ, ಆ ಮಣ್ಣನ ಎತ್ತಿ ತಿಗಿರಿ ಮೇಲಿಟ್ಟ, ಅದಕ್ಕೆ ರೂಪವನ್ನು ಕೊಟ್ಟ, ಅದಕ್ಕೆ ಹೆಸರನ್ನು ಕೊಟ್ಟ. ಈಗ ಹೇಳು, ಈ ಘಟ ಇದು ನಾಮರೂಪ ಕೊಟ್ಟಿದ್ದೋ ಏನು ಇದ್ದದ್ದೋ? ಕೊಟ್ಟದ್ದನ್ನು ವಾಪಸ್ ತೋರಲ್ಲ ವಿವೇಕದಿಂದ. ಇದೆಲ್ಲ ವಿವೇಕದಿಂದ ಮಾಡಿ ಬರ್ತದೆ. ನೀವು ಕೊಟ್ಟದ್ದು ಅಂದರೆ ವಾಪಸ್ ತಗೊಳ್ರಿ. ನಾ ಅದನ್ನು ಸರಳ ಮಾಡಿ ಹೇಳ್ತೀನಿ. ಹೆಂಗೆ ಸರಳ ಮಾಡಿ ಹೇಳ್ತೀನಿ? ರಾಧಾಕೃಷ್ಣ ಅಂತ ಹೆಸರು ಇಡುತ್ತಾರೆ. ತಾವು ಇಟ್ಟ ಹೆಸರು ತಾವು ವಾಪಸ್ ತಗೋತಾರೋ ಇಲ್ಲೋ? ಕಿಟ್ಯಾ ಓ ಅಂತಾನ ಅವ ಎಂತ ಮಂಗ್ಯನ್ ಮಗ ಅವೋ ಅಂತಾನೆ. ರಾಧಾಕೃಷ್ಣ ಅಂತ ಹೆಸರಿಟ್ಟು ಅವನಿಗೆ ಕಿಟ್ಟೆ ಅಂತ ಕೂಗಿದ್ರೆ ಅವ ಅನ್ನಬಾರ್ದಲ್ವೋ? ಅವನ ಹೆಸರು ರಾಧಾಕೃಷ್ಣ, ಅವನು ಅಂತ ಎದುರ್ತೇನೆ. ನಾವು ಹೆಸರು ಕೊಡ್ತೀವಿ, ಹೆಸರು ವಾಪಸ್ ತಗೋತೀವಿ ಅಂತ ಆಗ್ತಿಲ್ಲ. ದೊಡ್ಡದು ಅಂತೀವಿ, ಅದಕ್ಕಿಂತ ದೊಡ್ಡದು ನಮ್ಮ ಹತ್ರ ಇರೋ ತನಕ ಇದನ್ನು ದೊಡ್ಡದು ಅಂತೀವಿ. ಅದಕ್ಕಿಂತ ದೊಡ್ಡ ಬಂದಾಗ ಇದೇನಾಗ್ತದೆ, ಸಣ್ಣದಾಗ್ತದೆ. ಹಂಗಾಗಿ ದೊಡ್ಡದೋ ಸಣ್ಣದಾಗಿದೆ ಅದು ನಾವ ಕೊಟ್ಟದ್ದೆ. ಯಾವುದು ದೊಡ್ಡದಿಲ್ಲ, ಯಾವುದು ಸಣ್ಣದಿಲ್ಲ. ನನ್ನ ರೂಪಾಯಿ ಅಂತೀವಿ, ನನ್ನ ಹತ್ರ ಇರ್ತಂಕ ನನ್ನ ರೂಪಾಯಿ, ಅವ್ರ ಕೈ ಹೋದಂಕ ಯಾರ್ದು ಆಗ್ತದೆ ಅದು? ಹಂಗಾದ್ರೆ ರೂಪಾಯಿ ರೂಪಾಯಿಯಾಗೇ ಇರ್ತದೆ. ಆದ್ರೆ ನಂದು ನಿಂದ ಜಗಳ ಶುರು ಆಗ್ತದೆ. ಎಲ್ಲವೂ ಇದೇ ಪ್ರಕಾರ ನಾಮರೂಪಗಳ ಸೃಷ್ಟಿ, ಕಾರ್ಯ ಸೃಷ್ಟಿ. ಈ ಬ್ರಹ್ಮ ತಾನು ಪದಾರ್ಥವಾಗ್ತಾನೆ. ಕುಂಭಾರ ತಾನೇ ಮಣ್ಣು ಪದಾರ್ಥ ಆಗೋದಿಲ್ಲ. ಭಾರಿ ಸುಂದರವಾಗಿದೆ. ಕುಂಭಾರ ತಾನೇ ಮಣ್ಣಾಗೋದಿಲ್ಲ, ತನ್ನ ಜೊತೆ ಮಣ್ಣನ್ನು ಉಪಯೋಗ ಮಾಡ್ತಾನ, ತಾನು ಮಣ್ಣಾಗೋದಿಲ್ಲ. ಆದರೆ ಬ್ರಹ್ಮ ಏನಾದ? ಪದಾರ್ಥವು ತಾನೇ ಆದ. ಕಲ್ಪನಾ ಮಾಡಿಕೊಳ್ರಿ, ಕಲ್ಪನಾ ಮಾಡಿಕೊಳ್ರಿ, ಕುಂಬಾರನೇ ಮಣ್ಣು ಕೂಡ, ತಾನೇ ಮಣ್ಣು ಕೂಡ ಮಾಡದ ಅಂತಿತ್ತು. ತನ್ನ ಮಣ್ಣು ತಾನ ಕೆರ್ಕೊಂಡು ಆ ತಾಯಿ ಪಾರ್ವತಿ ಮಾಡಿದ್ಲದ, ತನ್ನ ಮಣ್ಣು ತಾನ ಕೆರ್ಕೊಂಡು ತನ್ನ ಗೊಂಬಿ ತಾನ ತಯಾರು ಮಾಡಿದ್ಲಲ್ವೋ, ಹಂಗೆ ಕುಂಬಾರನ ಏನಾದರೂ ಮಾಡಿದ್ದಾದ್ರೆ ನಾವು ನೀವು ಮಡಿಕೆ ಕೊಂಡ್ಕೊಂಬರ್ಬೇಕಾದ್ರೆ ಯಾರು ಹೊತ್ಕೊಂಬರ್ಬೇಕು? ಕುಂಬಾರನನ್ನು ಹೊತ್ಕೊಂಬರ್ಬೇಕು. ಹೌದು, ಕಾರಣ ಹಾಗಾಗುದು ತಾನೇ ಉಪಾದಾನ ಕಾರಣ. ಉಪಾದಾನ ಅಂದರೆ ಪದಾರ್ಥ, ಉಪಾದಾನ ಮಟೀರಿಯಲ್, ಮಟೀರಿಯಲ್ ಕಾಸ್, ತಾನೇ ಪದಾರ್ಥ. ಕುಂಬಾರನಾದರೆ ಅವನಿಗೆ ಮಡಿಕೆಯನ್ನು ಮಾಡುವ ಜ್ಞಾನ ಇದೆ ಅವನಿಗೆ, ಮತ್ತು ಮಡಿಕೆಯನ್ನು ಮಾಡುವಷ್ಟು ಶಕ್ತಿ ಇದೆ ಅವನು. ಮಣ್ಣು ತುಳಿಬೇಕು, ಆ ತಿಗಿರಿ ತಿರುಗಿಸ್ಬೇಕು, ಆ ಮಣ್ಣಂಗಟ್ಟೆ ಅಲ್ಲಿಡಬೇಕು, ಅದಕ್ಕೆ ಶೇಪ್ ಕೊಡಬೇಕು. ಜ್ಞಾನ ಇದೆ ಮತ್ತು ಶಕ್ತಿ. ಹೌದು, ಈ ಸೃಷ್ಟಿಯನ್ನು ಮಾಡಿದ ಬ್ರಹ್ಮ ತಾನೇ ಪದಾರ್ಥ ಆದ ಅಂತ ಒಪ್ಪೋತೀನಿ. ಮತ್ತೆ ಜ್ಞಾನ ಶಕ್ತಿ ಇಲ್ಲಿದ್ದು ತಂದ, ಅವ ಹೈಯರ್ ಮಾಡಲೇ ಇಲ್ಲ. ಯಾವ ಪ್ರೊಫೆಷ್ನಲಿಸ್ಟು ಹೈಯರ್ ಮಾಡಲಿಲ್ಲ. ಮತ್ತು ಹೇಗೆ ಮಾಡಿದ? ಆ ಸೃಷ್ಟಿಯ ಜ್ಞಾನವೂ ಅವನಲ್ಲೇ ಇದೆ, ಸೃಷ್ಟಿಯನ್ನು ಮಾಡುವ ಶಕ್ತಿಯೂ ಅವನಲ್ಲೇ ಇದೆ. ಅವಾಗೇನಾಗ್ಬಿಡ್ತು ಅಂತಂದರೆ ತಾನೇ ಪದಾರ್ಥವೂ ಹೌದು, ತಾನೇ ಜ್ಞಾನವೂ ಹೌದು, ತಾನೇ ಶಕ್ತಿಯೂ ಹೌದು. ತನ್ನದೇ ಪ್ಲ್ಯಾನ್ ಉಂಟು, ತನ್ನದೇ ಡಿಸೈನ್ ಉಂಟು, ತನ್ನದೇ ಬ್ಲೂ ಪ್ರಿಂಟ್ ಉಂಟು. ಆ ಬ್ಲೂ ಪ್ರಿಂಟನ್ನು ಹೇಗಿದೆಯೋ ಹಾಗೆ ಈ ಜಗತ್ತನ್ನು ಮಾಡಿ ತನಗಾಗಿ ಮಾಡಿಕೊಂಡು, ತನ್ನ ಫ್ಯಾನ್ಸಿಗಾಗಿ ಮಾಡಿಕೊಂಡು, ತನ್ನ ಫ್ಯಾಷನ್ಗಾಗಿ ಮಾಡಿಕೊಂಡು, ತನ್ನ ಮಜಾಕ್ಕಾಗಿ ಮಾಡಿಕೊಂಡು, ನೀನು ಏನು ಬೇಕಾದ ಹೇಳ, ಅದನ್ನು ಪ್ರಶ್ನಿಸುವ ಅಧಿಕಾರ ನಿನಗಿಲ್ಲೇ ಇಲ್ಲ. ಯಾಕಂದ್ರೆ ಯು ಆರ್ ಎ ಬೈ ಪ್ರಾಡಕ್ಟ್, ಅವ್ನು ಮಾಡಿದ ಮೇಲೆ ನೀವು ಉಂಟಾಗಿದೀಯ, ನಿನಗೆ ಕೇಳುವ ಅಧಿಕಾರನೇ ಇಲ್ಲ. ಮಾಡಿ ಅವ ಎಲ್ಲೋ ಉಳಿಲಿಲ್ಲ, ಇವ ಹಂಗಲ್ಲ, ಇವ ಕುಂಬಾರ, ಇವ ಎಲ್ಲೋ ಉಳ್ಕೊಂಡ. ಮಾರ್ಕೆಟಿಗೆ ಮಡಿಕೆ ಕಳಿಸ್ಕೊಟ್ಟ, ತಾನು ಎಲ್ಲೋ ಉಳ್ಕೊಂಡ. ಆದರೆ ಈಶ್ವರ ಹಾಗೆ ಮಾಡಲಿಲ್ಲ, ತನ್ನ ಜಗತ್ತನ್ನು ತಾನೇ ಮಾಡಿಕೊಂಡು ಆ ಜಗತ್ತನ್ನು ತಾನೇ ಪ್ರವೇಶ ಮಾಡಿಬಿಟ್ಟ. ನ್ಯಾಚುರಲಿ ಚಿನ್ನದಿಂದ ಆಭರಣ ಆದಮೇಲೆ ಆಭರಣದಲ್ಲೆಲ್ಲ ಯಾರಿದ್ದಾರೆ? ಚಿನ್ನವೇ. ಮಣ್ಣಿನಿಂದ ಮಡಿಕೆ ಆದಮೇಲೆ ಮಡಿಕೆಯಲ್ಲೆಲ್ಲ ಯಾರಿದ್ದಾರೆ? ಮಣ್ಣೇ. ಬ್ರಹ್ಮನಿಂದ ಜಗತ್ತಾದ್ಮೇಲೆ ಜಗತ್ತಿನಲ್ಲಿ ಯಾರಿದ್ದಾರೆ? ಬ್ರಹ್ಮನೇ. ವೆರಿ ಸಿಂಪಲ್. ಹೀಗಾಗಿ ಹಿಂದೂಗಳಿಗೆ ಈಶ್ವರ ಎಲ್ಲಿದ್ದಾನೆ? ಹಿಂದೂಗಳಿಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ ಈಶ್ವರ ಎಲ್ಲೆಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಒಬ್ಬನಿದ್ದಾನೋ ಅನೇಕಿದ್ದಾನೋ, ಈಶ್ವರ ಒಬ್ಬನಲ್ಲ, ಅನೇಕವೂ ಅಲ್ಲ, ಅಲ್ಲ ಒಬ್ಬನೇ. ಜೀಸಸ್ ಒಬ್ಬನೇ. ನೋಡ್ರಿ, ಬಂದಂತ ಬ್ಯಾನರ್ ಹಾಕಿರ್ತಾರೆ ಲಂಡನ್ದಲ್ಲಿ, 120 ಅಗಲದ ಒಂದು ರೋಡ್ ಇದೆ, 8 ಟ್ರ್ಯಾಕ್ ಇವೆ ಅದರೊಳಗೆ, 120 ಅಗಲ 8 ಟ್ರ್ಯಾಕ್ ಇವೆ. ಆ 8 ಟ್ರ್ಯಾಕಿನ ಪೂರ್ತಿ ಹಾಕಿದ್ದಾರೆ ಅಲ್ಲಾಹ್ ಈಸ್ ದಿ ಓನ್ಲಿ ಗಾಡ್. ನಮ್ಮಲ್ಲಿ ಎಲ್ಲ ರಾಮಾಯಣ ನೋಡಿ, ಎಕ್ಸೆಪ್ಟ್ ಹರೇ ಕೃಷ್ಣ. ಹರೇ ಕೃಷ್ಣರು ಹಿಂಗೆ ಹೇಳ್ತಾರೆ, ಕೃಷ್ಣ ಈಸ್ ದಿ ಓನ್ಲಿ ಗಾಡ್, ಬಾಕಿ ಎಲ್ಲ ಗಾಡ್ಸ್ ಡೆಮ್ಮಿ ಗಾಡ್ಸ್. ತೆಗೆದು ಹೋದ್ರು ಅದು ಪ್ರಭುಪಾದವ್ರು ಬರೆದದ್ದು, ಏನು ಭಗವದ್ಗೀತ, ಯಥಾರೂಪ. ಇನ್ನು ಇನ್ನೊಂದು ಬೇರೆ ಆಸ್ ಇಟ್ ಈಸ್, ಗೀತಾ ಆಸ್ ಇಟ್ ಈಸ್ ನೋಗೆ, ಕೃಷ್ಣ ಈಸ್ ದಿ ಓನ್ಲಿ ಗಾಡ್, ಆಲ್ ಅದರ್ ಗಾಡ್ಸ್ ಆರ್ ಡಮ್ಮಿ ಗಾಡ್ಸ್. ಕ್ಲೀನ್ ಆಗಿ ಬರ್ಬೋದು, ಇಷ್ಟ ಮೇಲೆ ತಿಳ್ಕೊಂಬಿಡ್ಬೇಕು. ಒಳಗಡೆ ಹೂರ್ಣವೇ ಬೇರೆ ಇದೆ. ಒಳಗಡೆ ಹಿಂದೂ ಹೆಸರಿನಲ್ಲಿ ಒಳಗಡೆ ಬೇಯಿಸ್ತಾ ಇರೋ ಹೂರ್ಣವೇ ಬೇರೆ ಇದೆ ಅದು. ಹಾ, ಕ್ರಿಶ್ಚನೈಸಿಂಗ್. ಅವರು ಅದು ಬೈಬಲ್ ಹೇಳ್ತಾರೆ ಏನು, ಜೀಸಸ್ ಇಸ್ ದ ಒನ್ಲಿ ಗಾಡ್, ಒನ್ಲಿ ಸನ್ ಆಫ್ ಗಾಡ್. ಓಕೆ ಸರ್, ಒನ್ಲಿ ಸನ್ ಆಫ್ ಗಾಡ್ ನಮ್ಮಲ್ಲಿ ಹೇಳ್ತಾರೆ ನೋಡ್ರಿ. ಮತ್ತೆ ಒಬ್ಬನೇ ದೇವರು ಅಲ್ಲ, ಅನೇಕ ದೇವರು ಅಲ್ಲ. ಹಾಗಾದ್ರೆ ಹಿಂದೂ ಶಾಸ್ತ್ರ ಏನನ್ನು ಹೇಳುತ್ತದೆ? ಇರುವುದೆಲ್ಲವೂ ದೇವರೇ. ಏನಿದೆಯೋ ಎಲ್ಲವೂ ದೇವರು. ಮಾತೃದೇವರು, ಪಿತೃದೇವರು, ಆಚಾರ ದೇವರು, ಅತಿಥಿದೇವರು ಎಲ್ಲರೂ ಬಂದ್ಬಿಟ್ರು. ಇದನ್ನು ಒಪ್ಕೋ, ನಿಂದು ನಿಂದು ಫೋಟೋ ತಂದ್ರು ಅದು ದೇವರೇ. ನಮಗೆ ಹಿಂದೂ ಶಾಸ್ತ್ರದಲ್ಲಿ ನಂಬಿಕೆ ಇದ್ದವ್ರು ನೀವು ಆಗಿದ್ದಾದ್ರೆ ಜೀಸಸ್ಸಿಗಾಗಿ ಅಲ್ಲಾಗಿ ಆಗಲಿ ಬಯ್ಯೋ ಅವಶ್ಯಕತೆ ಏನಿದೆ ನಿಮಗೆ? ಯಾಕೆ ಹಿಂದೂ ಶಾಸ್ತ್ರ ಏನು ಹೇಳ್ತದೆ? ಏನಿದೆಯೋ ಅದೆಲ್ಲವೂ ಈಶ್ವರ. ಜೀಸಸ್ ಕೂಡ ಈಶ್ವರ, ಅಲ್ಲಾ ಕೂಡ ಈಶ್ವರ, ಬುದ್ಧ ಕೂಡ ಈಶ್ವರ. ಈಗ ಸಾಯಿಬಾಬಾನ ಬಯ್ಯೋ ಅವಶ್ಯಕತೆ ಯಾಕಿದೆ ನಿಮಗೆ? ನಿಮಗೆ ಹಿಂದೂ ಶಾಸ್ತ್ರ ನಂಬಿಕೆ ಇದ್ದದ್ದಾದರೆ ಸಾಯಿಬಾಬಾನ ಬಯ್ಯೋ ಅವಶ್ಯಕತೆ ಏನಿದೆ? If your mother can be a god, your father can be a god, a beggar, Vivekananda hege bidare, oba daridranu kuda bhagavantana swarupa anta helidare. Oba daridranana bhagavanta swarupa anta helidirbekadre, oba Sai Baba anta bandha devaru alla anta yak helthiri? Andre namma vishwasa yaduku beku adakku upayoga, yaduku beda adakku upayoga illa anta aitala. Illa vivechaneya korute, chintaneya korute. ಈ ಬ್ರಹ್ಮ ತಾನು ಕಾರಣನಾಗಿ ಇದ್ದುಕೊಂಡು ತಾನು ಜಗತ್ತಿಗೆಲ್ಲವೂ ಜಗತ್ತೆಲ್ಲಕ್ಕೂ ಇವನು ಕಾರಣನಾಗಿದ್ದುಕೊಂಡು ಇವನು ಕಾರ್ಯವಲ್ಲದೇ ಇದ್ದರಿಂದಾಗಿ ಇವನಿಗೆ ಇನ್ನೊಂದು ಕಾರಣ ಇಲ್ಲ. ಇಷ್ಟೇ ನನ್ನ ತೇರಿರುವುದು. ಇವನಿಗೆ ಇನ್ನೊಂದು ಕಾರಣ ಇಲ್ಲ. ಇನ್ನೊಂದು ಕಾರಣ ಇಲ್ಲ ಅಂದಮೇಲೆ ಇವನು ಅನಂತ. ಇವನು ನಿತ್ಯ ಮತ್ತು ಇವನು ಅನಂತ. ಹೌದೋ? ತಥಾ ಅಪಿ ಅಂತವತ್ವಂ ನ ಬ್ರಹ್ಮಣ ಅಂತವತ್ವಂ ನ, ಬ್ರಹ್ಮನಿಗೆ ಅಂತ್ಯ ಅನ್ನೋದು ಇಲ್ಲ. ಅತಃ ಅಪಿ ನಿತ್ಯಂ, ಆದ್ದರಿಂದಲೂ ಕೂಡ ಅವನು ನಿತ್ಯ. ಮಹತಃ ಮಹತ್ತತ್ವಾತ್ ಬುದ್ಧ್ಯಾಖ್ಯಾತ್ ಪರಂ ವಿಲಕ್ಷಣಂ. ಸಣ್ಣದನ್ನು ನೋಟಿಲ್ಲಿ ಏನಂದರೆ, ವ್ಯಷ್ಟಿ ಸಮಷ್ಟಿ ಅಂತ ಎರಡು ಶಬ್ದ. ವ್ಯಷ್ಟಿ ಸಮಷ್ಟಿ, ವ್ಯಷ್ಟಿ ಇದು ವ್ಯಕ್ತಿಗತ, ಸಮಷ್ಟಿ ಇದು ಟೋಟಲ್ ಎಲ್ಲವೂ. ವ್ಯಷ್ಟಿಯಲ್ಲಿ ವಿಜ್ಞಾನಮಯ ಕೋಶ ಅಂತ ಕರೆದದ್ದೇ ಆದರೆ ನನ್ನ ವಿಜ್ಞಾನಮಯ ಕೋಶ, ನಿಮ್ಮ ವಿಜ್ಞಾನ ಕೋಶ, ಇರುವೆಯ ವಿಜ್ಞಾನಮಯ ಕೋಶ, ಇವು ಎಲ್ಲ ಜೀವರಾಶಿಗಳ ವಿಜ್ಞಾನಮಯ ಕೋಶ, ಎಲ್ಲ ಭೂತರಾಶಿಗಳ ವಿಜ್ಞಾನಮಯ ಕೋಶ ಒಟ್ಟು ಸೇರಿಸಿ ಏನಂತ ಕರೀತಾರೆ? ಏನಂತ ಕರೀತಾರೆ ಹೆಸರು? ವ್ಯಷ್ಟಿಯಲ್ಲಿ ವಿಜ್ಞಾನಮಯ ಕೋಶ ಅಂತ ಕರೆದರೆ ಒಟ್ಟಾರೆ ಏನಂತ ಕರೀತಾರೆ ಅನ್ನೋದು ಮಹತ್ತತ್ವ ಅಂತ ಕರೀತಾರೆ. ಮಹತ್ತತ್ವ, ಮಹತ್ತತ್ವದಿಂದಲೇ ಈ ವಿಜ್ಞಾನಮಯ ಕೋಶ ತುಣುಕಾಗಿ ತುಣುಕಾಗಿ ತುಣುಕಾಗಿ ಎಲ್ಲಗಳಿಗೂ ಲಭ್ಯ ಇದೆ. ಈ ವಿಜ್ಞಾನಮಯ ಕೋಶದ ಅಭಿಮಾನಿ ಜೀವಾತ್ಮ ಹೇಗೋ ಮಹತ್ತತ್ವದ ಅಭಿಮಾನಿಗೆ ಹಿರಣ್ಯ ಗರ್ಭ ಅಂತ ಕರೀತಾರೆ. ಇವನು ಜೀವ, ಅವನು ಹಿರಣ್ಯ. ಎರಡನೇ ಗರ್ಭ ಅಂದ್ರೆ ಏನು? ಟೋಟಲ್ ಮೈಂಡ್, ಒಟ್ಟಾರೆ ಮನಸ್ಸು, ಒಟ್ಟಾರೆ ಪ್ರಾಣ, ಒಟ್ಟಾರೆ ಬುದ್ಧಿ, ಒಟ್ಟಾರೆ ಇಂದ್ರಿಯ, ಒಟ್ಟಾರೆ ವಿಜ್ಞಾನಮಯ ಎಲ್ಲ ಸೇರಿಸಿ. ಯಾರಾದ್ರೂ ಬಂದು ಹೇಳಬಹುದಲ್ಲ ನಿಮಗೆ? ಯಾರಾದ್ರೂ ಬಂದು ಹೇಳಬಹುದಲ್ಲ ಬ್ರಹ್ಮನಿಗೆ ಮಹತ್ತತ್ವವು ಕಾರಣ. ಏನು ಮಾಡ್ತೀರ ಮೋಹನ್ ಬಿಡ್ತೀರ? ಬ್ರಹ್ಮನಿಗೆ ನೀವೇನಂದ್ರೆ ಬ್ರಹ್ಮನಿಗೆ ಇನ್ನೊಂದು ಕಾರಣ ಇಲ್ಲ ಅಂತ ಹೇಳಿ ಒಬ್ರು ಬಂದು ಹೇಳ್ತಾರೆ ನಮಗೆ ಇದೆ. ಏನಪ್ಪ ಮಹತ್ತತ್ವ? ಏನು ಮಹತ್ತತ್ವ? ಬಡ ಜೀವ ಅಂತ ಅರ್ಥ. ಬ್ರಹ್ಮ ಅಲ್ಲದು ಚೂಟ ಜೀವ. ವಿಜ್ಞಾನವೇ ಕೋಶದಲ್ಲಿ ಅಡಗಿದಂತ ಇವನು ಚೂಟ ಜೀವ. ಅವ ಯಾರು? ಬಡ ಜೀವ. ಅವನು ಹೆಂಗ್ ಕಾರಣ ಆಗ್ತಾನೆ? ಮಹತಃ ಮಹತ್ತತ್ವಾದ ಬುದ್ಧ್ಯಾಖ್ಯಾತ ಪರಮ ವಿಲಕ್ಷಣ. ಅವನು ಕೂಡ ಕಾರಣವಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿತ್ಯ ವಿಜ್ಞಪ್ತಿ ಸ್ವರೂಪತ್ವಾದ ಭಾಷ್ಯ ನಿತ್ಯ ವಿಜ್ಞಪ್ತಿ ಸ್ವರೂಪತ್ವಾದ ಸರ್ವ ಸಾಕ್ಷಿ ಸರ್ವ ಭೂತಾತ್ಮತತ್ವಾದ ಬ್ರಹ್ಮ ಅನ್ನೋದಕ್ಕೆ ಡೆಫಿನೇಷನ್ ನಿತ್ಯ ವಿಜ್ಞಪ್ತಿ ಸ್ವರೂಪತ್ವಾದ ಸ್ವರೂಪತ್ವಾದ. ಏನು ವಿಜ್ಞಪ್ತಿ ಅಂದರೆ ಜ್ಞಪ್ತಿ ಅಂತ ಅರ್ಥ. ಜ್ಞಪ್ತಿ ಅಂದರೆ ಅರಿವು ಮಾತ್ರ. ಏತರ ಅರಿವು, ಯಾವುದರ ಅರಿವು, ಯಾವಾಗಿನ ಅರಿವು, ಯಾವ ಪದಾರ್ಥದ ಅರಿವು, ಕಾಲ ದೇಶ ವಸ್ತು ಮೂರು ಪರಿಚ್ಛಿನ್ನತೆಗಳನ್ನು ಬದಿಗಿರಿಸಿ ಅರಿವು ಮಾತ್ರ ಅಂತ ನೋಡಿದ್ಯಾದರೆ ಅದು ಬ್ರಹ್ಮ. ನಿತ್ಯ ವಿಜ್ಞಪ್ತಿ ಬೆಳಕು ಬೆಳಕು ಬೆಳಕು ಬೆಳಕು ಬೆಳಕು ಬೆಳಕು ಬೆಳಕು ಬೆಳಕು ಬೆಳಗ್ತಾನೇ ಇರುತ್ತದೆ. ನಿತ್ಯ ವಿಜ್ಞಪ್ತಿ. ಮತ್ತದು ಹೇಗೆ ಇರ್ತದೆ? ಸರ್ವ ಸಾಕ್ಷಿ ಸರ್ವಭೂತಾತ್ಮತ್ವಾದ ಸಮಸ್ತ ಜೀವಭೂತ ರಾಶಿಗಳಿಗೆ ಸಾಕ್ಷಿಯಾಗಿ. ಜೀವಭೂತ ರಾಶಿಗಳಿಗೆ ಸಾಕ್ಷಿ ಅನ್ನೋದು ಒಂದೇ. ಜೀವಭೂತ ರಾಶಿಗಳ ಜಾಗೃತ ಸ್ವಪ್ನ ಸುಷುಪ್ತಿ ಕಾರ್ಯಕ್ಷೇತ್ರಗಳಲ್ಲಿ ಭಾಗವಹಿಸಿದಂತಹ ಈ ಜಾಗೃತನಿಗೂ ಈ ಸ್ವಪ್ನಿಗೂ ಮತ್ತು ಈ ಗಾಢ ನಿದ್ರಸ್ಥನಿಗೂ ಅವನ ಸಾಕ್ಷಿ. ಉಕ್ತಂ ಹಿ ಏಷಃ ಸರ್ವೇಷು ಭೂತೇಷು ಇತ್ಯಾದಿ ಧ್ರುವಂ ಚ ಕೂಟಸ್ಥಂ ನಿತ್ಯಂ ನ ಪೃಥಿವ್ಯಾಧಿವತ ಆಪೇಕ್ಷಿತಂ ನಿತ್ಯತ್ವಂ ತತ್ ಏವಂ ಭೂತಂ ಬ್ರಹ್ಮ ಆತ್ಮಾನಂ ನಿಚಾಯ್ಯ ಅವಗಮ್ಯ ತಂ ಆತ್ಮಾನಂ ಮೃತ್ಯುಮುಖಾತ್ ಮೃತ್ಯು ಗೋಚರಾತ್ ಅವಿದ್ಯಾ ಕಾಮ ಕರ್ಮ ಲಕ್ಷಣಾತ್ ಪ್ರಮುಚ್ಯತೆ ವಿಯುಜ್ಯತೆ ನಿತ್ಯ ಜ್ಞಾಪ್ತಿ ಸ್ವರೂಪ ಸರ್ವ ಸಾಕ್ಷಿ. ಇವರು ಸಹಜತೆ ಸ್ವರೂಪ ಅಂದರೆ ಸಹಜತೆ ಅಂತರ್ಥ. ಉತ್ತಮ ಏಷ ಸರ್ವೇಷು ಭೂತೇಶು ಇತ್ಯಾದಿ. ಈ ಮುಂಚಿತವಾಗಿ ಇದೇ ಉಪನಿಷತ್ತಿನ ಮೂರನೇ ಶ್ಲೋಕದಲ್ಲಿ ನಾವು ಹೇಳಿದ್ದೀವಿ. ಏನಪ್ಪ ಇದು? ಇದು ಸರ್ವೇಷು ಭೂತೇಶು ಆತ್ಮ ಅಂತ ಮೊದಲು ಹೇಳಿದ್ದೀವಿ. ಧ್ರುವಂಚ ಕೂಟಸ್ಥಂ ನಿತ್ಯಂ. ಏನು ಯಾವುದು ಕೂಟಸ್ಥವೋ ಯಾವುದು ನಿತ್ಯವೋ ಅದು ಕೂಟಸ್ಥ, ಯಾವುದು ಕೂಟಸ್ಥವೋ ಅದು ಧ್ರುವಂ ಅಚಲ ಅಂತ ಅರ್ಥ. ಧ್ರುವಂ ಅಂದರೆ ಅಚಲ. ಕೂಟಸ್ಥಂ ಧ್ರುವಂಚ ಅಚಲಂ ನ ಪೃಥಿವ್ಯಾಧಿವತ. ಈ ಪೃಥ್ವಿ ಈ ಪೃಥ್ವಿ ಪ್ರಾಣ ಮನಸ್ಸು ಬುದ್ಧಿಗಳಂತೆ ಆಪೇಕ್ಷಿಕಂ ನಿತ್ಯಂ. ಇದು ತುಲನಾತ್ಮಕವಾದ ನಿತ್ಯ ಅಲ್ಲ, ಆಪೇಕ್ಷಿಕಂ ನಿತ್ಯ ಅಲ್ಲ, ಬಯಸಿ ಬಂದ ನಿತ್ಯ ಅಲ್ಲ. ಇದು ಈ ತಾನಾಗೆ ಸಹಜವಾಗಿ ಇದ್ದಂಥ ನಿತ್ಯ. ಗಂಗಾ ರಿವರ್ ಆಪೇಕ್ಷಿಕಂ ನಿತ್ಯಂ, ಹಿಮಾಲಯ ಪರ್ವತ ಆಪೇಕ್ಷಿಕಂ ನಿತ್ಯಂ, ಸೂರ್ಯ ಚಂದ್ರ ಆಪೇಕ್ಷಿಕಂ ನಿತ್ಯಂ, ಬ್ರಹ್ಮ ಅಹನ ಆಪೇಕ್ಷಿಕಂ ನಿತ್ಯಂ. ಇವತ್ತು ಸೂರ್ಯನ ಕಕ್ಷಾ ಬದಲಾಗ್ತದೆ, ನಾಳೆ ಪ್ರಳಯ ಆದ ನಂತರ ಸೂರ್ಯ ಇರ್ಲಿಕ್ಕಿಲ್ಲ, ಚಂದ್ರ ಇರ್ಲಿಕ್ಕಿಲ್ಲ. ಪೆರಿನಿಯಲ್ ರಿಯಾಲಿಟಿ. ಇವತ್ತು ಸರಸ್ವತಿ ಇಲ್ಲವಾಗಿ ಹೋಗಿದ್ದಾಳೆ, ನಾಳೆ ಸಿಂಧು ಎಲ್ಲಿ ಹೋಗ್ತಾಳೋ ಗೊತ್ತಿಲ್ಲ. ಗಂಗಾ ಈಗ ವರ್ಷ ವರ್ಷನೂ ಚೇಂಜ್ ಆಗ್ತಾ ಇದ್ದಾಳೆ. ಇವು ಶಾಶ್ವತ ನಿತ್ಯವಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಾಗ ಸಾಧ್ಯವಿಲ್ಲ, ಇವು ಆಪೇಕ್ಷಿಕ ರೀತಿಯ ಅವಲಂಬಿಸ್ತವೆ. ಸಮಯ, ಕಾಲ, ದೇಶ, ವಸ್ತು ಅವಲಂಬಿಸ್ತವೆ. ಅವಲಂಬಿಸಿದ ನಿತ್ಯ ಆಪೇಕ್ಷಿಕ ನಿತ್ಯ ಅಂತ ನೀವು ಬರ್ಕೋಬಹುದು. ಆಪೇಕ್ಷಿಕಂ ನಿತ್ಯಂ ತತ್ ಏವಂ ಭೂತಂ ಬ್ರಹ್ಮ ಆತ್ಮಾನಂ ನಿಚಾಯ್ಯ. ಚಂದ ಬರೀತಾರೆ ನೋಡಿ, ಅದು ಅದು ಚೆನ್ನಾಗಿ ಅರ್ಥ ಮಾಡಬೇಕು. ಏವಂ ಭೂತಂ ತತ್, ಈ ಪ್ರಕಾರವಿದ್ದಂತಹ ಆ ಬ್ರಹ್ಮ, ಮತ್ತೆ ಸಲ, ಇಂತಹ ಆ ಬ್ರಹ್ಮ ಆತ್ಮಾನಂ ನಿಚಾಯ್ಯ, ಅದು ನಾನೇ ಎನ್ನುವುದನ್ನು ನೀನು ಚೆನ್ನಾಗಿ ಸ್ಪಷ್ಟವಾಗಿ ಮಾಡಿಕೋ. ಆ ಬ್ರಹ್ಮನು ನಾನೇ ಅನ್ನುವುದು ನಿನಗೆ ಸ್ಪಷ್ಟವಾಗಬೇಕು. ಆತ್ಮಾನಂ ನಿಚಾಯ್ಯ ಅವಗಮ್ಯ ಇತ್ಯರ್ಥ. ನಿಚಾಯ್ಯ ಇಸ್ ಈಕ್ವಲ್ ಟು ಅವಗಮ್ಯ. ಚೆನ್ನಾಗಿ ನೀನು ಇದನ್ನು ತಿಳ್ಕೊ. ಚೆನ್ನಾಗಿ ತಿಳ್ಕೊಂಬುದು ಅಂದ್ರೆ ಏನ್ರಿ, ನಾವು ಘಟ ಚೆನ್ನಾಗಿ ತಿಳ್ಕೊಂಡೀವಿ, ಹೂವು ಚೆನ್ನಾಗಿ ತಿಳ್ಕೊಂಡೀವಿ. ನಾವು ಹೂವು ಯಾವ ಜಾತಿ, ಯಾವ ಸ್ಪೀಸಿಸ್ಸು, ಯಾವ ಕುಲಕ್ಕೆ ಸೇರಿದ್ದು, ಇದು ಎಷ್ಟು ದಿವಸದ್ದು, ಎಷ್ಟು ಗಂಟೆದ್ದು, ಎಷ್ಟು ನಿಮಿಷದ್ದು ಎಲ್ಲ ಹೇಳುತ್ತೆ. ಬೇಕಾದ್ರೆ ಇದೇ ರೀತಿ ಚೆನ್ನಾಗಿ ತಿಳಿಯುವುದನ್ನುವುದು ಅಲ್ಲಪ್ಪ. ವಸ್ತುತಃ ಚೆನ್ನಾಗಿ ತಿಳಿಯೋದು ಬೇರೆ, ಸ್ವಭಾವತಃ ಅದು ನಾನೇ ಅಂತ ತಿಳಿಯೋದು ಬೇರೆ. ಗಾಢ ಕತ್ತಲೆಯಲ್ಲಿ ಖಗ್ರಾಸ ಕತ್ತಲೆಯಲ್ಲಿ ನನ್ನ ಅತ್ಯಂತ ಆತ್ಮೀಯ ಮಿತ್ರನು ಪಕ್ಕದಲ್ಲಿ ನಿಂತರೆ ಇವನ ಮಿತ್ರನು ಅಂತ ಕಣ್ಣಿನಿಂದ ಗುರುತಿಸ್ಲಿಕ್ಕೆ ಆಗ್ತದ ಆಗ್ತದ. ಅವ ಆ ಗಾಢ ಕತ್ತಲೆಗಿಂತ ಇನ್ನೂ ಗಾಢವಾದ ಕತ್ತಲೆ ನನ್ನ ಒಳಗಿರ್ತದೆ. ಆದರೆ ಅಲ್ಲಿ ನಾನಿದ್ದೇನೆ ಅಂತ ಗುರುತಾಗ್ತದೆ. ಏನ್ರಿ, ನಿಮ್ಮ ಆತ್ಮೀಯ ಮಿತ್ರ ಪಕ್ಕದಲ್ಲೇ ಇದ್ದಾನೆ, ಅವನು ಗುರುತಿರಬೇಕಾಗಲಿಲ್ಲ. ಆದರೆ ನನ್ನನ್ನು ನಾನು ಇದ್ದೇನೆ ಅಂತ ಗುರುತಾಗ್ತದೆ. ಹೆಂಗಾಗ್ತದೆ, ಅವನನ್ನು ಬೆಳಗಲಿಕ್ಕೆ ಬೇರೆ ಬೆಳಕು ಬೇಕು. ನಾನಿದ್ದೇನೆ ಅಂತ ಬೆಳಗಲಿಕ್ಕೆ ನನಗೆ ಯಾವ ಬೆಳಕು ಬೇಡ. ಯಾರೂ ನನಗೆ ಬೆಳಗು ಅವಶ್ಯಕತೆಯೂ ಇಲ್ಲ. ಇನ್ನೂ ಹೆಚ್ಚು ಕತ್ತಲೆ ಮಾಡಿರಬೇಕಾದ್ರೆ ಆದರೂ ಕೂಡ ನಾನು ಸ್ವಯಂ ಬೆಳಕಿನಿಂದ ಬೆಳಗ್ತಾ ಇರ್ತೇನೆ. ಏನಂತ ಬೆಳಗ್ತಾ ಇರ್ತೇನೆ, ನಾನು ಬ್ರಹ್ಮ ಸಚ್ಚಿದಾನಂದ ಆತ್ಮ ಆತ್ಮ ಆತ್ಮ. ಹಾಂ, ಈ ಬಾತ ಆತ್ಮಾನಂ ನಿಚಾಯ್ಯ ಅವಗಮ್ಯ. ಈ ಸ್ಪಷ್ಟತೆ ಬರಬೇಕು ನೋಡ್ರಿ, ಈ ಸ್ಪಷ್ಟತೆ ಬರಬೇಕು. ಆವಾಗ ನಚಿಕೇತ ಅಂತಾನ, ಏನು ಪ್ರಯೋಜನ ಇದರಿಂದ? ತತಕ್ಕಿಂ ತತಕ್ಕಿಂ ತತಕ್ಕಿಂ ತತಕ್ಕಿಂ. ಏ ಯಮರಾಜ, ಇಷ್ಟು ಸ್ಪಷ್ಟವಾಗಿ ನಾ ಬ್ರಹ್ಮನೇ ಅಂತ ತಿಳ್ಕೊಂಡ್ರೆ ಸೋ ವಾಟ್, ಏನಿದರಿಂದ? ಮೃತ್ಯುಮುಖಾತ್ ಪ್ರಮುಚ್ಯತೆ. ಬಸ್, ಇದಕ್ಕಿಂತ ಇನ್ನೇನು ದೊಡ್ಡ ಪ್ರಯೋಜನ ಬೇಕಾದದ್ದು? ಮೃತ್ಯುಮುಖಾತ್ ಆತ್ಮಾನಂ, ಆತ್ಮನನ್ನ ಅಂದ್ರೆ ನಿನ್ನನ್ನ ಮೃತ್ಯು ಗೋಚರಾತ್, ಮೃತ್ಯುವಿನ ಮುಖದಿಂದ, ಮೃತ್ಯುವಿನ ಎದುರುಗಿನಿಂದ, ಅವಿದ್ಯಾ ಕಾಮ ಕರ್ಮ ಲಕ್ಷಣಾತ. ಅಂದ್ರೆ ಮೃತ್ಯು ಅಂದ್ರೆ ಏನು? ವಾ, ಎಂತ ಡೆಫಿನೇಷನ್ ಪಟ್ಟ ಕೊಟ್ಬಿಟ್ಟು ನೋಡಿ. ಮೃತ್ಯು ಅಂದ್ರೆ ಏನು? ಅವಿದ್ಯಾ ಕಾಮ ಕರ್ಮ, ಈ ಮೂರು ಲಕ್ಷಣಗಳಿಂದ ಕೂಡಿದ್ಯಾವುದು ಅದೇ ಮೃತ್ಯು. ನಾವೇನು ತಿಳ್ಕೊಂಡಿವಿ? ಸಾಯೋದನ್ ಮೃತ್ಯು ಅಂತ ತಿಳ್ಕೊಂಡು. ಆತ್ಮನನ್ನೇ ತಿಳಿಯೋದಿಲ್ಲವೋ ಅದು ಮೃತ್ಯು. ಏನ್ ಮೃತ್ಯು? ನಿನ್ನ ಮೃತ್ಯು ನಿನ್ನ ಜೊತೆ ಇದೆ. ಭಾರಿ ಆಶೆ ಇಚ್ಛೆಗಳಾಗ್ತಾ ಇವೆಯೋ ಅದು ನಿನ್ನ ಮೃತ್ಯು. ಇದರಿಂದಾಗಿ ನೀನು ಕರ್ಮದಿಂದಲೇ ಮೋಕ್ಷ ಅಂತ ಕೂತ್ಕೊಂಡಿದೆಯೋ ಅದು ಇನ್ನೂ ಭಯಾನಕ. ಅವಿದ್ಯಾ ಕಾಮ ಕರ್ಮ ಎನ್ನುವ ಮೃತ್ಯುವಿನಿಂದ ನೀನು ಪಾರುಗಾಣುತ್ತೀಯ. ಪ್ರಮುಚ್ಯತೆ ವಿಯುಜ್ಯತೆ, ನಿನ್ನ ನೀನು ಬಿಡಿಸಿಕೊಳ್ತೀಯ. ನಚಿಕೇತನಿಗೆ ಈ ಉಪದೇಶವನ್ನು ಕೊಟ್ಟು ನಚಿಕೇತನು ಧನ್ಯನಾಗಿದ್ದಾನೆ ಈಗಾಗಲೇ. ಅವನಿಗೆ ಧನ್ಯತಾ ಪ್ರಾಪ್ತವಾಗಿ ಹೋಗಿದೆ. ಆದರೂ ಕೆಲವೊಂದು ವಿವರಣೆಗಳನ್ನು ಇನ್ನೂ ಕೊಡುವುದು ಬಾಕಿ ಇದೆ ಅಂಥೇಳಿ ಮುಂದೆ ಅಧ್ಯಾಯನ ಮುಂದುವರೆಸುವ ಪೂರ್ವದಲ್ಲಿ ಈ ಅಧ್ಯಾಯದ ಮಂಗಳವನ್ನು ಮಾಡ್ತಾ ಇದ್ದಾನೆ. ನಾಚಿಕೇತಮುಪಾಖ್ಯಾನಂ ಮೃತ್ಯುರ್ ಪ್ರೋಕ್ತಗುಂ ಸನಾತನಂ ಉಕ್ತ್ವಾ ಶ್ರುತ್ವಾ ಚ ಮೇಧಾವೀ ಬ್ರಹ್ಮಲೋಕೆ ಮಹೀಯತೆ ನಾಚಿಕೇತಮುಪಾಖ್ಯಾನಂ ಮೃತ್ಯು ಪ್ರೋಕ್ತಗುಂ ಸನಾತನಂ ಉಕ್ತ್ವಾ ಶ್ರುತ್ವಾ ಚ ಮೇಧಾವೀ ಬ್ರಹ್ಮಲೋಕೆ ಮಹೀಯತೆ ಯಇಮಂ ಪರಮಂ ಗುಹ್ಯಂ ಶ್ರಾವಯೇ ಬ್ರಹ್ಮ ಸಂಸದಿ ಪ್ರಯತಃ ಶ್ರಾದ್ಧ ಕಾಲೇ ತದಾನಂತ್ಯಾಯ ಕಲ್ಪತೆ ತದಾನಂತ್ಯಾಯ ಕಲ್ಪತ ಇತಿ. ಬಹಳ ಸುಂದರವಾದ ಶ್ಲೋಕಗಳು ಮುಕ್ತಾಯ ಮಾಡ್ತಾ ಇದ್ದಾರೆ. ಇದನ್ನು ಮುಕ್ತಾಯ ಮಾಡಿ ಮತ್ತೆ ಮುಂದಿನ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ.